ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ತಮ್ಮ ಕೊಠಡಿಯ ಪಶ್ಚಿಮ ವರಾಂಡದಲ್ಲಿ ಕುಳಿತು ಭಕ್ತರೊಡನೆ ಮಾತನಾಡ್ತಾ ಇದ್ದಾರೆ. ಈಗ ವೇಳೆ ಅಪರಾಹ್ನ ಬಾಬುರಾಮ, ರಾಮದಯಾಲ ಮಾಸ್ಟರ್ ಮಹಾಶಯ ಇವರು ಅಲ್ಲಿ ಕುಳಿತಿದ್ದಾರೆ. ಇವರು ಮೂವರು ಇಂದಿನ ರಾತ್ರಿಯನ್ನ ಪರಮಹಂಸರೊಡನೆ ಕರೆಯುವುದಕ್ಕೆ ನಿಶ್ಚಯಿಸಿದ್ದಾರೆ. ಕ್ರಿಸ್ಮಸ್ ರಜಾ ಬಂದಿರೋದ್ರಿಂದ ಮಾಸ್ಟರ್ ಮಹಾಶಯ ಮಾರನೇ ದಿನವನ್ನು ಕೂಡ ಶ್ರೀರಾಮಕೃಷ್ಣರೊಡನೆ ಕಳೆಯಬೇಕು ಅಂತ ಇದ್ದಾನೆ. ಬಾಬುರಾಮನಿಗೆ ಪರಮಹಂಸರ ಪರಿಚಯವಾದದ್ದು ಈಗೆಲ್ಲೋ ಕೆಲವು ದಿನಗಳ ಹಿಂದೆ ಮಾತ್ರ. ಶ್ರೀರಾಮಕೃಷ್ಣರು ಭಕ್ತರಿಗೆ ಹೇಳ್ತಾ ಇದ್ದಾರೆ, ಭಗವಂತನೇ ಎಲ್ಲಕ್ಕೂ ಕರ್ತ ಅನ್ನುವ ಜ್ಞಾನೋದಯವಾಗ್ಬಿಟ್ಟಿತ್ತು ಅಂದ್ರೆ ಮನುಷ್ಯ ಜೀವನ್ಮುಕ್ತನಾಗಿಬಿಡ್ತಾನೆ. ಒಮ್ಮೆ ಕೇಶವಚಂದ್ರ ಸೇನ ಶಂಭು ಮಲ್ಲಿಕನೊಡನೆ ಇಲ್ಲಿಗೆ ಬಂದ. ನಾನು ಆತನಿಗೆ ಹೇಳಿದೆ, ಮರದ ಎಲೆ ಕೂಡ ಆತನ ಇಚ್ಛೆ ಇಲ್ಲದೆ ಅಲುಗಾಡಲಾರದು ಅಂತ. ಸ್ವಾಧೀನ ಇಚ್ಛೆ, ಫ್ರೀ ವಿಲ್ ಅನ್ನೋದು ಎಲ್ಲಿದೆ? ಎಲ್ಲವೂ ಭಗವಂತನ ಅಧೀನ. ತೋತಾಪುರಿ ಒಳ್ಳೆ ದೊಡ್ಡ ಜ್ಞಾನಿ, ಆದರೂ ಆತ ನೀರಿನಲ್ಲಿ ಮುಳುಗಿ ಪ್ರಾಣ ಕಳೆದುಕೊಳ್ಳೋದಿಕ್ಕೆ ಯತ್ನಿಸಿದ್ದ. ಇಲ್ಲಿ ಆತ 11 ತಿಂಗಳು ಇದ್ದ. ಆಗ ಒಮ್ಮೆ ಆತನಿಗೆ ಹೊಟ್ಟೆ ಬೇನೆ ಬಂದಿತ್ತು. ಹೊಟ್ಟೆ ನೋವನ್ನು ತಡೆಯಲಾರದೆ ಗಂಗೆಯಲ್ಲಿ ಮುಳುಗಿ ಸಾಯೋದಕ್ಕೆ ಯತ್ನಿಸಿದ. ಆಗ ಸ್ನಾನ ಘಟ್ಟದ ಹತ್ತಿರ ನೀರು ಆಳವಾಗಿಯೇ ಇರಲಿಲ್ಲ. ಆತ ನದಿಯಲ್ಲಿ ಎಷ್ಟು ದೂರ ಹೋದ್ರೂ ಮಂಡಿ ಉದ್ದಕ್ಕಿಂತ ಅಧಿಕವಾಗಿ ನೀರು ಎಲ್ಲೂ ಇರಲೇ ಇಲ್ಲ. ಆಗ ಆತನಿಗೆ ಅದರ ರಹಸ್ಯ ಅರ್ಥವಾಯಿತು. ಸಾಯುವುದು ಕೂಡ ಮನುಷ್ಯನ ಕೈನಲ್ಲಿ ಇಲ್ಲ ಅಂತ, ಎಲ್ಲವೂ ಭಗವದೀಯ ದಿನ ಅಂತ ಅವನಿಗೆ ಆಗ ಅನುಭವ ಆಯಿತು. ಆಗ ಹಿಂದಿರುಗಿ ಬಂದ. ಒಮ್ಮೆ ನನಗೆ ಬಹಳವಾಗಿ ವಾಯು ವೃದ್ಧಿಯಾಗಿಬಿಟ್ಟಿತ್ತು. ಅದನ್ನು ತಡೆಯಲಾರದೆ ಚೂರಿಯಿಂದ ಕತ್ತು ಕುಯ್ದುಕೊಳ್ಳೋದಕ್ಕೆ ಯತ್ನಿಸಿದ್ದೆ. ಅದಕ್ಕಾಗಿಯೇ ನಾನು ಹೇಳೋದು, ಹೇ ತಾಯಿ, ನಾನು ಯಂತ್ರ, ನೀನು ಯಂತ್ರಿ, ನಾನು ರಥ, ನೀನು ರಥಿ, ನೀನು ಚಲಿಸಿದರೆ ಮಾತ್ರ ಚಲಿಸ್ತೇನೆ, ಮಾಡಿಸಿದಂತೆ ಮಾಡ್ತೇನೆ ಅಂತ. ಶ್ರೀರಾಮಕೃಷ್ಣರು ಇಲ್ಲಿ ಪ್ರತಿಯೊಂದು ಕೂಡ ಭಗವಂತನ ಇಚ್ಛೆಯನ್ನ ಅನುಸರಿಸಿಯೇ ನಡೀತದೆ ಅಂತನ್ನುವ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲ ಭಗವಂತನ ಇಚ್ಛೆಯನ್ನು ಸಾಧವಾಗಿ ನಡೀತಿದ್ದಾನೆ. ಹಾಗಾದ್ರೆ ನಾವೇನು ಕೆಲಸ ಕಾರ್ಯ ಮಾಡೋದೇ ಬೇಡ ಅಂತನ್ನುವ ಯೋಚನೆ ನಮ್ಮಲ್ಲಿ ಎಲ್ಲರಿಗೂ ಬರುತ್ತೆ ಅಂತೇನಿಲ್ಲ. ಯಾರಿಗೆ ವೈರಳತನ ಇರುತ್ತೋ ಅವರಿಗೆ ಆ ಯೋಚನೆ ಬರುತ್ತದೆ. ಕೆಲಸ ಮಾಡದೆ ಸುಮ್ಮನಿದ್ದು ಬಿಟ್ರೆ ಬಹಳ ಆನಂದ ಅಂತನ್ನೋ ಭಾವನೆ ಹೇಳೋದ್ರಿಂದ ಹೇಗಿದ್ರೂ ಭಗವಂತನ ಇಚ್ಛೆಗೆ ಸಾಧವಾಗಿ ನಡೀತಿರ್ತಾನೆ. ನಾನ್ಯಾತಕ್ಕೆ ಈ ಮೈನ ಆಯಾಸ ಪಡಿಸ್ಕೊಳ್ಬೇಕು? ಅಂತನ್ನುವ ಒಂದು ಒಳ ಕಾರಣದಿಂದಾಗಿ ಈ ವಾದವನ್ನು ಮುಂದೂಡುತ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ ಭಗವಂತನ ಇಚ್ಛೆ ಎಷ್ಟು ಬರಬಾರ್ದು ಅಂದ್ರೆ ಇಂತಹ ಸೋಮಾರಿಗಳನ್ನು ಅಲ್ಲಾಡಿಸಿ ಕೆಲಸ ಮಾಡಿಸ್ತದ. ಹೊಟ್ಟೆಗೆ ಹಸಿವು ಅಂತಿಟ್ಟಿದ್ದಾನೆ, ಇಂದ್ರಿಯಗಳಿಗೆ ಆಸೆ ಅಂತೊಂದಿಟ್ಟಿದ್ದಾನೆ, ಚಪಲ ಅಂತೊಂದಿಟ್ಟಿದ್ದಾನೆ. ಅದಕ್ಕೆ ಹೋಗೊಟ್ಟು ಪ್ರತಿಯೊಬ್ಬ ಮನುಷ್ಯನು ಕೆಲಸ ಮಾಡಲೇಬೇಕು. ನಹಿ ಕಶ್ಚಿತ್ ಕ್ಷಣಮಿ ಜಾತತಿಷ್ಠತ್ಯ ಕರ್ಮ ಕೃತ ಕಾರ್ಯತೆ ಯವಶ ಕರ್ಮ ಸರ್ವ ಪ್ರಕೃತಿ ಗುಣೈಹಿ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅನಿವಾರ್ಯವಾಗಿ ಪರವಶನಾಗಿ ಕರ್ಮ ಮಾಡಲೇಬೇಕು. ಉಸಿರಾಟ ಅದು ಒಂದು ಕರ್ಮ, ಆಲೋಚನೆ ಮಾಡೋದು ಅದು ಒಂದು ಕರ್ಮ. ಎಲ್ಲ ಬಗೆಯ ಕರ್ಮಗಳು ಕೂಡ ಅವನಿಗೆ ಅರಿವೇ ಇಲ್ಲದಂತೆ ನಡ್ಕೊಂಡು ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಪ್ರಕೃತಿ ಪರಮಾತ್ಮನ ಮಾಯಾಶಕ್ತಿ ಅದು ಪ್ರತಿಯೊಬ್ಬರಿಂದಲೂ ಕೂಡ ಕೆಲಸ ಮಾಡುತ್ತದೆ. ಭಗವಂತನ ಇಚ್ಛೆ ಅಂದ್ರೆ ಅದೇನೆ. ಎಂಥ ಸೋಮಾರಿಗಳು ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗುವಂತೆ ಮಾಡಿಬಿಡ್ತಾನೆ. ಆದ್ರೆ ಸಾಮಾನ್ಯ ಜನರೆಲ್ಲರೂ ಏನ್ ತಿಳ್ಕೊಳ್ತಾರೆ, ನಾನ್ ಮಾಡಿದೆ ಅಂತ. ಅದು ಎಲ್ಲವನ್ನೂ ಅಲ್ಲ, ಯಾವುದನ್ನಾದ್ರೂ ಮಾಡಿ ಅದೇನಾದ್ರೂ ಚೆನ್ನಾಗಾಯ್ತು ಅಂದ್ರೆ ನಾನ್ ಮಾಡಿದೆ ಅಂತ. ಅದೇನ ಕೆಟ್ಟು ಹೋಯ್ತು ಅಂದರೆ ಬಿಡಿ, ಅವನು ಅಥವಾ ಇವನು, ಇದೆಲ್ಲ ಮನುಷ್ಯನ ಚಾಲಾಗಿ ಅಥವಾ ಮನಸ್ಸಿನ ಚಾಲಾಕಿತನ ಅಂತ ಇಟ್ಕೊಳ್ಳಿ, ಅದು ಬೇರೆ ವಿಚಾರ. ಆದ್ರೆ ಸತ್ಯಾಂಶ ಏನು ಅಂತ ಹೇಳಿದ್ರೆ, ಸಾಯುವುದು ಕೂಡ ಮನುಷ್ಯನ ಸ್ವಾಧೀನದಲ್ಲಿ ಇಲ್ಲ. ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಒಂದು ಮಾತಾಡ್ತಾರೆ, ಜನನ ವಿವಾಹ ಮರಣ ಈ ಮೂರು ಮನುಷ್ಯನ ಕೈನಲ್ಲಿಲ್ಲ ಅಂತ. ಮುಖ್ಯವಾಗಿ ಬಾಕಿ ಉಳಿದನ್ನಾದರೂ ಸ್ವಲ್ಪ ಹಠ ಮಾಡಿ ವಲ್ಲೆ ಅಂತಲೋ ಮಾಡ್ತೇನೆ ಅಂತಲೋ ಮಾಡಬಹುದು ಬಿಡಬಹುದು. ಆದ್ರೆ ಮದುವೆ ವಿವಾಹ ಮದುವೆ ಮರಣ ಜನನ ಅಂತ ಹೇಳ್ತಕ್ಕಂಥದ್ದು ಮನುಷ್ಯನ ಕೈನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇದು ಬಹಳ ಮಟ್ಟಿಗೆ ಸತ್ಯ. ಅಷ್ಟೇ ಅಲ್ಲ, ಮದುವೆ ಮಾಡಿಕೊಂಡವರು ಕೂಡ ಸುಖ ಪಡೋದು ಅದು ಕೂಡ ಅವ್ರ ಕೈಲಿಲ್ಲ. ಅದೆಷ್ಟು ಪಡ್ಕೊಂಡು ಬಂದಿದ್ದಾನೋ ಅಷ್ಟೇ. ಆ ಮಕ್ಕಳು ಮಕ್ಕಳು ಅಂತಲೋ ತಮಗೆ ಆಗ್ತಾರೆ ಅಂತೇನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರಲ್ಲ, ಅದು ಕೂಡ ಆಗೋದಿದೆಯಲ್ಲ, ಅದು ಇವರು ಪಡ್ಕೊಂಡು ಬಂದಿರಬೇಕು. ಅದಕ್ಕೋಸ್ಕರ ಒಂದು ವಾಕ್ಯ ಇದೆ, ಪಡೆದದ್ದು ನೋಡುತ್ತೀಯೋ ದುಡಿದದ್ದು ನೋಡುತ್ತೀಯೋ ಅಂತ. ದುಡಿದದ್ದನ್ನು ಯಾರು ಉಣ್ತಾರೆ? ಯಾರ್ಯಾರೋ ಉಣ್ತಾರೆ. ಯಾಕೆಂದ್ರೆ ಅವ್ರು ಪಡೆದು ಬಂದಿರ್ತಾರೆ ನೋಡಿ, ಅವನಿಗೆ ಒಂದು ದುಡಿದ್ ಹಾಕ್ತಾನೆ. ನಿಜವಾಗಿ ಮನುಷ್ಯ ಅನುಭವಿಸೋದು ಅವನು ಅವನು ಪಡ್ಕೊಂಡು ಬರೋದಷ್ಟೇ. ಹೊಟ್ಟೆಗೆ ಎಷ್ಟಿಡುತ್ತದೋ ಅಷ್ಟನ್ನೇ ಅವನು ಊಟ ಮಾಡಬಲ್ಲ. ಹೊಟ್ಟೆಗೆ ಎಷ್ಟಿಡುತ್ತದೆ ಅವನು ಅವನ ಕರ್ಮಕ್ಕನುಸಾರವಾಗಿ ಅವನ ಹೊಟ್ಟೆ ಇರುತ್ತದೆ. ಜಾಸ್ತಿ ಊಟ ಮಾಡಬೇಕು ಅಂತಿದ್ರೆ ಜಾಸ್ತಿ ಅನ್ನದಾನ ಮಾಡಿರ್ಬೇಕು, ಅವನು ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಬೇಕು ಅಂದ್ರೆ ಒಳ್ಳೊಳ್ಳೆ ಬಟ್ಟೆ ದಾನ ಮಾಡಿರ್ಬೇಕು, ಅವನು ಸುಂದರಾಕಾರನಾಗಿರಬೇಕು ಅಂತಂದ್ರೆ ಅದಕ್ಕೆ ತಕ್ಕಂತೆ ಕರ್ಮ ಮಾಡಿರ್ಬೇಕು ಅವನು. ಹಾಗೆ ಏನೇನು ಸತ್ಕರ್ಮಗಳನ್ನು ಮಾಡಿ ಅದರ ಫಲವನ್ನ ಪಡೆದು ಬಂದಿರ್ತಾನೋ ಅದನ್ನ ಅವನು ಕಾಡಿನಲ್ಲೇ ಇದ್ರು ಅನುಭವಿಸ್ತಾನೆ. ಅದಕ್ಕೆ ಸುಖ ಪ್ರಾರಬ್ಧ ಸುಖ ಪ್ರಾರಬ್ಧ ಅಂತ ಹೇಳಿದ್ರು. ಪ್ರಾರಬ್ಧ ಎಷ್ಟು ಪ್ರಬಲವಾದದ್ದು ಅಂತ ಹೇಳಿದ್ರೆ ಅಂತ ಒಂದು ಭೋಗವನ್ನು ಅವನು ಅನುಭವಿಸಬೇಕು ಅಂತ ಬರೀತು ಅಂತಂದ್ರೆ ಅವನು ಎಲ್ಲೇ ಓಡೋ ಅಲ್ಲೇ ಸರಿಯಾದ ವಾತಾವರಣವನ್ನು ನಿರ್ಮಾಣ ಮಾಡಿ ಅದನ್ನು ಅನುಭವಿಸಿ ಮಾಡಿಬಿಡ್ತದೆ. ಇದನ್ನೆಲ್ಲ ನಾವು ನಮ್ಮ ಜೀವನವನ್ನ ಅಥವಾ ಇತರರ ಜೀವನವನ್ನ ಪರೀಕ್ಷಿಸಿ ನೋಡ್ತು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಗೊತ್ತಾಗದೇ ಇರತಕ್ಕಂಥ ಅಂಶವೇನಲ್ಲ. ಅಂತೂ ಶ್ರೀರಾಮಕೃಷ್ಣೆಯಲ್ಲಿ ಸಾಯುವುದು ಕೂಡ ಮನುಷ್ಯನ ಕೈಯಲ್ಲಿಲ್ಲ. ಹಾಗಾದ್ರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಅದು ಅವ್ರ ಕೈಲೇ ಇಲ್ಲ. ಶ್ರೀರಾಮಕೃಷ್ಣ ಹೇಳಿದ ಮಾ ಸತ್ಯ ಆಗಿಲ್ವಲ್ಲ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಭಗವಂತನ ಇಚ್ಛೆಗನುಸಾರವಾಗಿ ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಇತ್ತು. ಎಲ್ಲರಿಗೆ ಎಲ್ಲರೂ ಏನ್ ಮಾಡ್ಕೊಳ್ತಾರೆ ಆತ್ಮಹತ್ಯೆ ಅಂತ, ಎಷ್ಟೋ ಜನರ ಕಷ್ಟ ನೋಡಿದ್ರೆ ಆತ್ಮಹತ್ಯೆ ಒಂದೇ ಸಾರಿ, ಆದರೂ ಮಾಡ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಎಷ್ಟು ವಿಚಾರದಲ್ಲಿ ನಾವು ಇಂತಹ ಉದಾಹರಣೆಗಳನ್ನ ಪಡೆದುಕೊಳ್ಬಹುದಾಗತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಯಂತ್ರ ನೀನು ಯಂತ್ರಿ, ನಾನು ರಥ ನೀನು ರಥಿ, ನೀನು ಚಲಿಸಿದಂತೆ ಚಲಿಸುತ್ತೇನೆ, ಮಾಡಿಸಿದಂತೆ ಮಾಡ್ತೇನೆ ಅಮ್ಮ ಅಂತಹ ಪ್ರಾರ್ಥನೆಯನ್ನು ಮಾಡ್ತಾ ಈ ಭಾವ ನಮ್ಮದಾಗಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈಗ ಭಕ್ತರು ಪರಮಂತರ ಕೊಠಡಿಯಲ್ಲಿ ಹಾಡೋದಕ್ಕೆ ಶುರು ಮಾಡಿದ್ದಾರೆ. ಶ್ರೀರಾಮಕೃಷ್ಣರು ಅವರಿಗಿಷ್ಟ ಆದ್ರೆ ಅವರು ಶುರು ಮಾಡ್ತಾರೆ. ಹಾಡುವಂತಹ ಭಕ್ತರು ಬಂದಿದ್ರೆ ಶ್ರೀರಾಮಕೃಷ್ಣರಿಗೆ ಹಾಡೋದ್ರೆ ಬಹಳ ಇಷ್ಟ ಅಂತ ತಿಳಿದು ಸಮಯ ನೋಡಿಕೊಂಡು ಶುರು ಮಾಡಿಬಿಡ್ತಾರೆ. ಹೃದಯ ಬೃಂದಾವನದಿ ಬಂದು ಮನೆ ಮಾಡಯ್ಯ, ಹೃದಯ ಬೃಂದಾವನದಿ ಬಂದು ಮನೆ ಮಾಡಯ್ಯ, ಹೃದಯ ಬೃಂದಾವನದಿ ಬಂದು ಮನೆ ಮಾಡಯ್ಯ, ಕಮಲಾಪತಿ ಕಮಲಾಪತಿ ಓ ಭಕ್ತಿ ಪ್ರಿಯರಿ ನನ್ನ ಭಕ್ತಿ ನಿನಗೆ, ಓ ಭಕ್ತಿ ಪ್ರಿಯರಿ ನನ್ನ ಭಕ್ತಿ ನಿನಗೆ, ರಾಧಾ ಸತಿ ನನ್ನ ದೇಹವೇ ನಿನ್ನ ನಂದ ಗೋಕುಲವಯ್ಯ, ನನ್ನ ದೇಹವೇ ನಿನ್ನ ನಂದ ಗೋಕುಲವಯ್ಯ, ನನ್ನ ದೇಹವೇ ನಿನಗೆ ಶ್ರೀಯಶೋಭೆ, ನನ್ನ ದೇಹವೇ ನಿನ್ನ ನಂದ ಗೋಕುಲವಯ್ಯ, ನನ್ನ ದೇಹವೇ ನಿನಗೆ ಶ್ರೀಯಶೋಭೆ, ನನ್ನ ಮೋತಿಯ ಬಯಕೆ ಗೋಪನಾರಿಯರಯ್ಯ, ನನ್ನ ಮೋತಿಯ ಬಯಕೆ ಗೋಪನಾರಿಯರಯ್ಯ, ಬಾಯಿಲಿ ನೆನೆಸಯ್ಯ ಇದು ನಿನ್ನದೆ, ಇದು ನಿನ್ನದೆ, ನನ್ನ ಮೋತಿಯ ಬಯಕೆ ಗೋಪನಾರಿಯರಯ್ಯ, ಬಾಯಿಲಿ ನೆನೆಸಯ್ಯ ಇದು ನಿನ್ನದೆ, ಇದು ನಿನ್ನದೆ, ಇದಲೇ ತಿಳಿ ಸುರಯ್ಯ ನೋಡು ಬೀತಿದೆ, ಇದಲೇ ತಿಳಿ ಸುರಯ್ಯ ನೋಡು ಬೀತಿದೆ, ನನ್ನ ಪಾಪದ ಭಾರ ಗೋವರ್ಧನ, ಇದಲೇ ತಿಳಿ ಸುರಯ್ಯ ನೋಡು ಬೀತಿದೆ, ಇದನೇ ನನ್ನ ಪಾಪದ ಭಾರ ಗೋವರ್ಧನ, ಸ್ವಂತ ಚರಣಾಗಿರುವ

ಅಲ್ಲಿ ಬೃಂದಾವನದಿ ರಾಘವನ ಪ್ರೇಮವೇ. ಅಲ್ಲಿ ಬೃಂದಾವನದಿ ರಾಘವನೇ ಪ್ರೇಮವೇ. ರಾಘವ ರಾಘಾಲ ಗೋವಳ, ಶ್ರೀಕೃಷ್ಣನ ಜೊತೆಗಿದ್ದಂತಹ ಗೋವಳ, ಆ ಗೊಲ್ಲನ ಪ್ರೇಮ ನಿನ್ನ ಅಂದ್ರೆ ಓ ಕೃಷ್ಣ ನಿನ್ನ ಈ ಜರದಲ್ಲಿ ಬಂಧಿಸಿರುವಾಗ ಆ ಅಲ್ಲಿ ಆ ಬೃಂದಾವನದಲ್ಲಿ ನನ್ನನ್ನು ಗೊಲ್ಲನನ್ನಾಗಿಸು ಹೇ ದೇವ ಎಂದು ಈ ದಾಶರಥಿ ಬೇಡುತ್ತಿರುವನು. ದಾಶರಥಿ ಅಂದ್ರೆ ಬರದವನ ಹೆಸರು. ಹೀಗೆ ಹಾಡನ್ನ ಕೇಳಿ ಶ್ರೀರಾಮಕೃಷ್ಣರು ಆನಂದ ಭರಿತರಾಗಿದ್ದಾರೆ. ಬಳಿಕ ಮಾಸ್ತು ಮಹಾಶಯ ಬರೀತಾನೆ, ನಂದನ ತೋಟದ ಶ್ರೀನಾಥ ಮಿತ್ರ ತನ್ನ ಬಂಧುಗಳನ್ನೇ ಕೊಠಡಿಯನ್ನು ಪ್ರವೇಶಿಸಿದ. ಹಾಡು ಮುಗಿಯುವ ಹೊತ್ತಿಗೆ ಶ್ರೀನಾಥ ಮಿತ್ರ ಅಂತ ಹೇಳ್ತಕ್ಕಂಥವನು ತನ್ನ ಬಂಧುಗಳೊಡನೆ ಅಲ್ಲಿಗೆ ಬಂದಿಳಿದ. ಪರಮಹಂಸರು ಆತನ ಕಡೆ ನೋಡಿ ಹೇಳ್ತಾ ಇದ್ದಾರೆ, ಗಾಜಿನ ಬಾಗಿಲ ಮೂಲಕ ಕೊಠಡಿಯ ಒಳಗಿರುವುದೆಲ್ಲ ಕಾಣ ಬರುವ ಹಾಗೆ ಈತನ ಕಣ್ಣಿನ ಮೂಲಕ ಈತನ ಆಂತರ್ಯವೆಲ್ಲ ತೋರಿ ಬರ್ತಾ ಇದೆ ನನಗೆ. ಗಾಜಿನ ಬಾಗಿಲ ಮೂಲಕ ಕೊಠಡಿಯ ಒಳಗಿರುವುದೆಲ್ಲ ಕಾಣಬರುವ ಹಾಗೆ ಈತನ ಕಣ್ಣಿನ ಮೂಲಕ ಈತನ ಆಂತರ್ಯವೆಲ್ಲ ತೋರಿ ಬರ್ತಾ ಇದೆ ನನಗೆ ಅಂತಂದ್ಬಿಟ್ರು ಶ್ರೀರಾಮಕೃಷ್ಣ. ಈ ಕಣ್ಣುಗಳನ್ನ ಭಗವಂತನ ಕಿಟಕಿ ಎಂದು ಕರೆಯಲಾಗಿದೆ ಉಪನಿಷತ್ತಿನಲ್ಲಿ. ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ಈ ಕಣ್ಣುಗಳು ಅಂತನ್ನುವ ಕಿಟಕಿಯ ಮೂಲಕ ಹೆಂಕಿ ಹೊರಗಡೆ ಎಲ್ಲ ನೋಡ್ತಾ ಇದ್ದಾರೆ. ಇಲ್ಲಿ ಶ್ರೀರಾಮಕೃಷ್ಣ ಆ ಕಿಟಕಿಯ ಮೂಲಕ ಒಳಗಡೆ ನೋಡ್ತಾ ಇದ್ದಾರೆ. ಅಂದ್ರೆ ಶ್ರೀರಾಮಕೃಷ್ಣ ಒಳಗಡೆ ಇರುವಂತಹ ಪರಮಾತ್ಮ ಅವರ ಕಣ್ಣುಗಳೆಂಬ ಕಿಟಕಿಯ ಮೂಲಕ ಹೊರಗಡೆ ದೃಷ್ಟಿ ಹಾಯಿಸಿ ಅವನ ಕಣ್ಣೊಳಗಡೆಯೂ ಕೂಡ ಹೋಗಿ ಅದರ ಒಳಗಡೆ ಇರತಕ್ಕಂಥದ್ದನ್ನೆಲ್ಲ ಕಂಡು ತತ್ತಿರುತ್ತಿ. ನಾವು ಗೋಲಿಗಳನ್ನು ಮಾತ್ರ ಕಾಣ್ತೇವೆ ಅಷ್ಟೇ, ಅದಕ್ಕಿಂತ ಒಳಗಡೆ ಏನು ಹೋಗೋದಕ್ಕೆ ಸಾಧ್ಯವಿಲ್ಲ. ಹೊರಗಡೆದೇ ಏನೇನು ಕಾಣಬೇಕು ಅಷ್ಟು ಮಾತ್ರ ಕಾಣೋದು ಸಾಧ್ಯ. ಆದರೆ ಶ್ರೀರಾಮಕೃಷ್ಣರು ಒಳಗಡೆನೆಲ್ಲ ಕಂಡು ಗಾಜಿನ ಬಾಗಿಲಿನ ಆ ಕಡೆ ಇರತಕ್ಕಂಥದ್ದು ಎಷ್ಟು ಸ್ಪಷ್ಟವಾಗಿ ಕಾಣ್ತದೋ ಅಷ್ಟೇ ಸ್ಪಷ್ಟವಾಗಿ ತಾವು ಕಾಣ್ತಿರೋದಾಗಿ ಕಂಡಾ ಇದ್ದಾರೆ. ಈಗ ಈ ಶ್ರೀನಾಥ ಮಿತ್ರ ಮತ್ತು ಈತನ ಸಹೋದರರೆಲ್ಲರೂ ಕೂಡಿ ಪ್ರತಿ ವರ್ಷವೂ ತಮ್ಮ ಮನೆಯಲ್ಲಿ ಬ್ರಾಹ್ಮ ಸಮಾಜದ ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಪರಮಾಂಸರು ಈ ಉತ್ಸವದಲ್ಲಿ ಅನೇಕ ಸದ ಭಾಗವಹಿಸಿಕೊಂಡು ಅಂತ ಮಾಸ್ಟರ್ ಮಹರ್ಷಿಯ ಬರೀತಾನೆ. ಅವನ ಕುರಿತಾದ ಒಂದು ಕಿರು ಪರಿಚಯ. ಈ ಶ್ರೀನಾಥ ಮಿತ್ರ ಅಂತ ಹೇಳ್ತಕ್ಕಂಥವನು ಬ್ರಾಹ್ಮ ಸಮಾಜದ ಭಕ್ತ. ಆಗಾಗ ವಾರ್ಷಿಕೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣದಿ ಭೇಟಿ ಕೊಡ್ತಾ ಇದ್ರು ಅಂತ ಹೇಳ್ತಕ್ಕಂಥ ಒಂದು ಪುಟ್ಟ ವರ್ತಮಾನ. ದೇವಾಲಯಗಳಲ್ಲಿ ಮುಂದೆ ಬರೀತಾ ಇದ್ದಾನೆ ಮಾಸ್ಟರ್ ಮಹರ್ಷಿಯ. ದಕ್ಷಿಣೇಶ್ವರದ ದೇವಾಲಯಗಳಲ್ಲಿ ಸಾಯಂ ಮಂಗಳಾರತಿ ಪ್ರಾರಂಭವಾಯಿತು. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತು ಭಗವತ್ ಧ್ಯಾನ ಮಾಡ್ತಾ ಇದ್ದಾರೆ. ಚಿಕ್ಕ ಮಂಚ ದೊಡ್ಡ ಮಂಚ ಅಂತ ಎರಡಿದೆ. ದಕ್ಷಿಣೇಶ್ವರಕ್ಕೆ ಹೋಗಿ ಶ್ರೀರಾಮಕೃಷ್ಣ ಕೋಣೆಯನ್ನು ನೋಡ್ಕೊಂಡು ಬಂದವರಿಗೆಲ್ಲ ಗೊತ್ತಿದೆ, ಆ ಮಂಚ ಎರಡನ್ನೂ ಕೂಡ ಹಾಗೆ ಇಟ್ಟಿದ್ದಾರೆ. ದೊಡ್ಡ ಮಂಚ ರಾತ್ರಿ ಮಲ್ಕೊಳ್ಳೋದಕ್ಕೆ, ಚಿಕ್ಕ ಮಂಚ ಭಕ್ತಾದಿಗಳೊಡನೆ ಮಾತನಾಡೋದಕ್ಕೆ. ಸುಮಾರು ಒಂದು ಅರ್ಧ ಅಡಿ ತಂದು ಅಷ್ಟೇ ಇನ್ನೇನಿಲ್ಲ. ಶ್ರೀರಾಮಕೃಷ್ಣರು ಆ ಚಿಕ್ಕ ಮಂಚದ ಮೇಲೆ ಕುಳಿತು ಭಗವದ್ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಬರಿತಾ ಇದ್ದಾನೆ ಮಾಸ್ಟರ್ ಮಹರ್ಷಿಯ. ಕ್ರಮೇಣ ಭಾವಾಲಿಷ್ಟ ಆಗಿ ಬಿಟ್ಟಿದ್ದಾರೆ. ಭಾವ ಉಪಶಮನವಾದ ನಂತರ ಹೇಳ್ತಾ ಇದ್ದಾರೆ, ತಾಯೇ ಆತನನ್ನು ಆಕರ್ಷಿಸಿಬಿಡು, ಆತ ಬಹಳ ದೀನ ಮತ್ತು ನಮ್ರ, ಬಂದು ಹೋಗಿ ನಿನ್ನ ದರ್ಶನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಪರಮಹಂಸರು. ಪರಮಹಂಸರು ಬಾಬುರಾಮನ ಸಂಬಂಧವಾಗಿಯೇ ಹಾಗೆ ಹೇಳ್ತಾ ಇದ್ದಾರೆ ಏನೋ ಅಂತ ಮಾಸ್ಟರ್ ಮಹರ್ಷಿಯ ಬರದ ಒಂದು ವಾಕ್ಯ. ಮಾಸ್ಟರ್ ಮಹಾಶಯ ಈ ವಾಕ್ಯ ಬರೆದ ಹೋಗಿದ್ರೆ ಆ ಶ್ರೀನಾಥ ಮಿತ್ರನನ್ನ ಆಕರ್ಷಿಸಿ ಬಿಡು ಅಂತ ಹೇಳಿದ್ರು ಅಂತ ನಾವು ಅರ್ಥ ಮಾಡಿಕೊಂಡು ತಿಂತಿದ್ರು. ಆಗ ನಾವೇನಾದ್ರು ಅರ್ಥ ಮಾಡ್ಕೊಂಡು ತಪ್ಪೇನು ಅಂತಿರ್ಲಿಲ್ಲ, ತಪ್ಪು ಆಗ್ತಿರ್ಲಿ ಒಪ್ಪು ಆಗ್ತಿರ್ಲಿಲ್ಲ, ಏನಾಗ್ತಾ ಇತ್ತು. ಆದ್ರೆ ಸತ್ಯಾಂಶ ನಮ್ಗೆ ಸ್ಪಷ್ಟವಾಗಿ ಗೊತ್ತಾದ್ರೆ ಬಹಳ ಸ್ವಾರಸ್ಯವಾಗಿರುತ್ತೆ. ಬಾಬುರಾಮ ಅಂತಂದ್ರೆ ಯಾರು ನಿಮ್ಮನ್ನು ಹೊಸಬರಿಗೆ ಎಷ್ಟೋ ಜನ ಗೊತ್ತಿಲ್ಲ. ಆತ ಮುಂದೆ ಸ್ವಾಮಿ ಪ್ರೇಮಾನಂದರು ತಮ್ಮ ಹೆಸರಿನಿಂದ ಪ್ರಖ್ಯಾತರಾಗ್ತಾರೆ. ಬೇಲೂರು ಮಠದ ತಾಯಿ ಅಂತ ಅವರಿಗೆ ಹೆಸರು. ಅಷ್ಟು ಪ್ರೇಮ ಅವರ ಹೃದಯದಲ್ಲಿ. ತಾವು ಬ್ರಹ್ಮಚಾರಿಗಳೆಲ್ಲರೂ ಕೂಡ ಕಾಲಕಾಲಕ್ಕೆ ಊಟಕ್ಕೆ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ತಾ ಇದ್ದಂತಹ ಒಬ್ಬ ಮಹಾಸಾಧು. ಆ ಬಾಬುರಾಮ ಸುಮಾರು 17-18 ವರ್ಷದ ಪುಟ್ಟ ಹುಡುಗ, ಯುವಕ, ಪುಟ್ಟ ಯುವಕ ಅಂತ ಇದ್ಬಿಡಿ. ಆತ ಬಂದಿದ್ದಾನೆ, ಅವನು ಕೂತಿದ್ದಾನೆ ಆ ಕೊಠಡಿಯಲ್ಲಿ. ಶ್ರೀರಾಮಕೃಷ್ಣರು ಧ್ಯಾನಸ್ಥರಾಗಿ ಭಾವಸ್ಥರಾಗಿ ಆ ಭಾವದಿಂದ ಇಳಿದಾಗ ಮೊಟ್ಟ ಮೊದಲನೇದಾಗಿ ಅವರ ದೃಷ್ಟಿ ಗಮನ ಹರಿದಿತ್ತು ಆ ಶುದ್ಧ ಹೃದಯದ ತರುಣನ ಮೇಲೆ. ಶುದ್ಧ ಹೃದಯದ ತರುಣರನ್ನು ಕಂಡರೆ ಶ್ರೀರಾಮಕೃಷ್ಣಗೆ ಎಲ್ಲಿಲ್ಲದ ಆದರ ಆನಂದ. ಆ ನರೇಂದ್ರ ಪರಮ ಪರಿಶುದ್ಧ ಚರಿತ್ರನಾದ ಆ ನರೇಂದ್ರನನ್ನು ನೋಡಿದ ತಕ್ಷಣವೇ ಸಮಾಧಿಸ್ಥರಾಗಿ ಬಿಡ್ತಾ ಇದ್ರು ಶ್ರೀರಾಮಕೃಷ್ಣ. ಪವಿತ್ರತೆಯನ್ನು ಪ್ರೀತಿಸತಕ್ಕಂತಹ ಹೃದಯ ಶ್ರೀರಾಮಕೃಷ್ಣರದ್ದು. ಅದು ಶ್ರೀರಾಮಕೃಷ್ಣ ಹೇಳುವಂತೆ ಮೊನ್ನೆ ತಾನೇ ಕುಡಿದಂತಹ ಹಾಲು, ತಾಯಿಯ ಹಾಲು. ಆ ಈ ಹುಡುಗರು ಇದಾರಲ್ಲ, ಈ ಶುದ್ಧ ಹೃದಯದ ಹುಡುಗರು, ಅವರ ಗಂಟಲನ್ನು ಒತ್ತಿದ್ರೆ ಆ ಮೊನ್ನೆ ತಾನೇ ಕೂಡ ಹಾಕರಗಳು. ಎಂಥ ಒಳ್ಳೆಯ ವರ್ಣನೆ ನೋಡಿ. ಆ ಹುಡುಗರೆಲ್ಲ ಎಷ್ಟು ಎಳೆಯರು ಅಂತನ್ನೋದನ್ನ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಅಂತ ಶುದ್ಧ ಚೇತನವನ್ನು ಕಂಡ್ರೆ ಶ್ರೀರಾಮಕೃಷ್ಣಗೆ ಭಾವ ಉಕ್ಕಿ ಉಕ್ಕಿ ಬರುತ್ತೆ. ಅದಕ್ಕೋಸ್ಕರವೇ ಎಲ್ಲ ಯೋಗಗಳಲ್ಲೂ ಕೂಡ ಮನಃಶುದ್ಧಿ, ಹೃದಯ ಶುದ್ಧಿ, ನಿಷ್ಕಾಮಭಾವ ಇದರ ಬಗ್ಗೆ ಮತ್ತೆ ಮತ್ತೆ ಹೇಳಲಾಗ್ತಾ ಇದೆ. ಸಾಧನೆ ಮಾಡಿ ಮಾಡಿ ತಿಕ್ಕಿ ತಿಕ್ಕಿ ತಿಕ್ಕಿ ಮನಸ್ಸನ್ನ ತೊಳಿಬೇಕಾಗುತ್ತೆ. ಸಾಧು ಸಂಘ, ನಿರ್ಜನವಾಸ, ಜಪ, ಧ್ಯಾನ, ಪಾರಾಯಣ ಈ ರೀತಿಯಲ್ಲಿ ಮಾಡಿ ಮಾಡಿ ಮಾಡಿ ಮಾಡಿ ಶುದ್ಧ ಮಾಡು. ನಾವು ಶುದ್ಧ ಮಾಡಿಕೊಂಡ್ರೆ ಶ್ರೀರಾಮಕೃಷ್ಣ ಅಂತವರು ನೋಡಿ ಹೇಳ್ಬಿಟ್ರು, ಅಮ್ಮ ಹೇಳ್ಕೊಂಡ ಆಕರ್ಷಿಸಿಬಿಡು. ಶ್ರೀರಾಮಕೃಷ್ಣ ಅಂದ್ರೆ ಯಾರು? ಸಾಕ್ಷಾತ್ ಕಾಳಿ ಮಾತೆಯೇ, ಸಾಕ್ಷಾತ್ ಜಗನ್ ಮಾತೆಯೇ. ಶ್ರೀರಾಮಕೃಷ್ಣ ಶರೀರವನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಶ್ರೀ ಶಾರದಾ ಮಾತೆಯವರು ಉದ್ಗರಿಸಿದ್ದು, ಅಮ್ಮ ಕಾಳಿ ನನ್ನನ್ನು ಬಿಟ್ಟೋದ್ಯಾ ಅಂತ. ಗಂಡು ಶರೀರ, ಹೆಣ್ಣು ಶರೀರ, ಇದರಿಂದ ನಾವು ಮೋಸ ಹೋಗಬೇಕು. ಒಳಗಡೆ ಇರತಕ್ಕಂಥದ್ದು ಶುದ್ಧ ಚೈತನ್ಯ, ಅದಕ್ಕೆ ಯಾವ ಲಿಂಗವೂ ಇಲ್ಲ. ಆದ್ಯ ಶಕ್ತಿ ಶ್ರೀಮಾತೆಯವರಲ್ಲಿ ಯಾವ ಶಕ್ತಿ ಇತ್ತೋ ಶ್ರೀರಾಮಕೃಷ್ಣರು ಅದೇ ಶಕ್ತಿ, ಸ್ವಾಮಿ ವಿವೇಕಾನಂದರಲ್ಲೂ ಅದೇ ಶಕ್ತಿ. ಅದಕ್ಕೆ ಶ್ರೀರಾಮಕೃಷ್ಣರು ಒಂದ್ ಕಡೆ ಹೇಳ್ತಾರೆ, ನಮ್ಮ ಮೂಲವನ್ನು ಬೇರೆ ಬೇರೆ ಅಂತ ಭಾವಿಸಲೇಬಾರದು ಅಂತ. ಭಾವಿಸಿದ್ರೆ ದೊಡ್ಡ ತಪ್ಪು ಮಾಡಿದಂತೆ ಆಗ್ತದೆ ಅಂತ. ಒಂದೇ ಶಕ್ತಿಯ ಮೂರು ಶರೀರಗಳು ಅಷ್ಟೇ. ಹಾಗೆ ನಾವು ಕೂಡ ನಮ್ಮ ಶರೀರಗಳು ಮಾತ್ರ ಬೇರೆ ಬೇರೆ, ಮುದುಕರ ಶರೀರ, ತರುಣ ಶರೀರ, ಸ್ತ್ರೀ ಶರೀರ, ಪುರುಷ ಶರೀರ, ಆದರೆ ಅಂತ ಶಕ್ತಿ ಒಂದೇ. ಆದರೆ ಆ ಶಕ್ತಿಯ ವ್ಯಕ್ತ ಸ್ಥಿತಿ ಅದು ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ, ಕೆಲವರು ಹೆಚ್ಚು, ಕೆಲವರು ಕಡಿಮೆ, ಕೆಲವರು ಇಲ್ಲ ಅನ್ನುವಷ್ಟರ ಮಟ್ಟಿಗೆ. ಆದರೆ ಪ್ರತಿಯೊಬ್ಬರದ್ದು ಕೂಡ ಒಂದಲ್ಲ ಒಂದು ದಿನ ಆ ಸ್ಥಿತಿ ಇರಲೇಬೇಕು, ಹೇಳಲೇ ಇರ್ತದೆ. ಅದು ನಿಯಮ, ಪರಮಾತ್ಮನ ನಿಯಮ, ಅದು ಬೇರೆ ವಿಚಾರ. ಇಲ್ಲಿ ಬಾಬುರಾಮ ಅಂತ ಪರಮ ಪರಿಶುದ್ಧ ಹೃದಯದವನು, ಆದ್ದರಿಂದ ಶ್ರೀರಾಮಕೃಷ್ಣರು ದೇವಿಗೆ ಎಳಕೋನನ್ನ ಅವನನ್ನು ಆಕರ್ಷಿಸಿಬಿಡು. ಆತ ಬಹಳ ದೀನ ಮತ್ತು ನಮ್ರ, ಬಂದು ಹೋಗಿ ನಿನ್ನ ದರ್ಶನ ಮಾಡ್ತಾ ಇದ್ದಾನೆ. ಕಳೆದ ಶನಿವಾರ ಕೂಡ ನಾವು ನೋಡಿದ್ದು ಯಾರು ದೀನರೋ ಯಾರು ನಮ್ರರೋ ಅವರು ಭಗವಂತನಿಗೆ ಅತ್ಯಂತ ಪ್ರಿಯರು ಅಂದನು ಮಾತನ್ನ ಶ್ರೀರಾಮಕೃಷ್ಣ ಹೇಳಿದ್ರು. ಇಲ್ಲಿ ಈ ರಾಮನಾಮನಿಗೆ ಕ್ವಾಲಿಫಿಕೇಶನ್ ಏನು, ಅರ್ಹತೆ ಏನು, ಅವನು ಎಂಎ ಓದಿದ್ದಾನೆ, ಪಿ ಎಚ್ ಡಿ ಮಾಡಿದ್ದಾನೆ, ಅಥವಾ ಅವನೇನೋ ಡಾಕ್ಟರ್ ಎಂ ಬಿ ಬಿ ಎಸ್ ಓದಿದ್ದಾನೆ, ಯಾರು ಇಂಡಿಯನ್ ಈ ತರದ ಕ್ವಾಲಿಫಿಕೇಶನ್ ಅಲ್ಲ. ಅವನು ದೀನ, ಅವನು ನಮ್ರ, ಅದರಿಂದ ಅವನು ಹೇಳ್ಕೊ ಅಂತ ತಾಯಿಗೆ ಹೇಳೋದೇನು, ಅವರೇ ಹೇಳ್ಕೊಳ್ಳೋದು. ತಾಯಿ ಕಾಳಿ ಬೇರೆ ಅಲ್ಲ, ರಾಮಕೃಷ್ಣ ಬೇರೆ ಅಲ್ಲ. ಅಂದ್ರೆ ಅಂತಹ ಶುದ್ಧ ಹೃದಯದವರು ಅವರ ಸಂಪರ್ಕಕ್ಕೆ ಬಂದರು ಅಂತ ಹೇಳಿದ್ರೆ ತಕ್ಷಣ ಅವರು ಆಕರ್ಷಿತರಾಗ್ತಾರೆ. ಇಂತಹ ಮಾತುಗಳನ್ನು ಹೇಳುವಾಗಲೆಲ್ಲ ನಾನು ನಿಮ್ಮನ್ನು ಸೇರಿಸ್ಕೊಳ್ಳಿ. ಪ್ರತಿ ಶನಿವಾರ ಈ ರೀತಿಯಲ್ಲಿ ಆಕರ್ಷಿತರಾಗಿ ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇದ್ದೀರಲ್ಲ, ಅದು ಏನು ಕೇಳ್ತಾ ಇದ್ದೀರಿ ನೀವು ಇಲ್ಲಿ? ತ್ಯಾಗ ವೈರಾಗ್ಯ, ತ್ಯಾಗ ವೈರಾಗ್ಯದ ಮಾತು ಹೇಳೋದಕ್ಕೆ ವೈರಾಗ್ಯದ ಮಾತು ಹೇಳೋದಕ್ಕೆ ಈಗ ಬರೋದಂತೆ. ಆದರೆ ಆ ಹೃದಯ ಇದೆಯಲ್ಲ ನಿಮ್ದು, ಅದರಲ್ಲಿ ಯಾವುದೋ ಒಂದು ಭಾಗವಾದರೂ ಶುದ್ಧವಾಗಿರಲೇಬೇಕು. ಸತ್ಯ ಹೇಳಬೇಕಲ್ಲ, ಆ ಒಂದು ಭಾಗವನ್ನೇ ನೋಡಿಕೊಂಡು ಶ್ರೀರಾಮಕೃಷ್ಣ ಆಕರ್ಷಣೆ ಮಾಡುತ್ತಿದ್ದಾರೆ. ಸರ್, ಇಷ್ಟು ಮಟ್ಟಿಗೆ ಆದರೂ ಆಯ್ತಲ್ಲ, ಹೀಗೆ ಶ್ರೀರಾಮಕೃಷ್ಣ ಆಕರ್ಷಣೆ ಮಾಡ್ತಾರೆ ನಮ್ಮ ಹೃದಯದಲ್ಲಿ ದೀನತೆ ನಮ್ರತೆ ಅಂತಿರ್ತಕ್ಕಂಥ ಅದು ಬಂದಾಗ ಶ್ರೀರಾಮಕೃಷ್ಣ ಸನ್ಯಾಸಿ ಶಿಷ್ಯರಾದಂತಹ ಒಬ್ರು ಸ್ವಾಮಿ ಶಿವಾನಂದರು ಅಂತಲೂ ಅವರು ಹೇಳ್ತಾರೆ. ಮ್ಯಾನ್ ಆಫ್ ಗಾಡ್ ಅಂತ ಅವರಿಗೆ ಹೆಸರು, ದೇವತಾ ಮನುಷ್ಯ ಅಂತ. ಶ್ರೀರಾಮಕೃಷ್ಣ ಅಪಾರ ಕೃಪೆಯಿಂದ ಅವರು ಈಶ್ವರ ಕೋಟಿ ಸ್ಥಾನಕ್ಕೆ ಎದ್ದವರು. ಅವರು ಒಂದು ಮಾತು ಹೇಳ್ತಾರೆ, ಶ್ರೀರಾಮಕೃಷ್ಣರ ದ್ವಾರದಲ್ಲಿ ನಾನು ನಾಯಿ ಹಾಗೆ ಬಿದ್ದಿದ್ದೇನೆ. ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅವರು ಮಹಾಪುರುಷ ಅಂತ, ಅದಕ್ಕೆ ಅವರಿಗೆ ಮಹಾಪುರುಷ ಮಹಾರಾಜ ಅಂತಲೇ ಹೆಸರು, ಶಿವಾನಂದ ಮಹಾರಾಜ ಅಂತ ಕೂಡ ಅಲ್ಲ. ರಾಮಕೃಷ್ಣ ಮಹಾಸಂಸ್ಥೆಯಲ್ಲಿ ಅವರು ಮಹಾಪುರುಷ ಮಹಾರಾಜ ಅಂಥವರು ಹೇಳ್ತಾ ಇದ್ದಾರೆ, ನಾನು ರಾಮಕೃಷ್ಣ ದ್ವಾರದಲ್ಲಿ ನಾಯಿ ಹಾಗೆ ಬಿದ್ದಿದ್ದೇನೆ ಅಂತ. ಅವ್ರು ಹೇಗೆ ಹೇಳಿದ್ರೆ ಹಾಗೆ ಕೇಳ್ಕೊಂಡು ಅವರು ರೊಟ್ಟಿ ಚೂರು ಹೆಸರು ಅದನ್ನು ತಿನ್ಕೊಂಡು ಹೆಸರು ಎದಿದೆ ಇದ್ರೆ ಹಾಗೆ ಎಲ್ಲೇ ಬಿದ್ದಿರ್ತೇನೆ. ಇಂಥ ಒಂದು ಸ್ಥಿತಿಯನ್ನ ಅಂಥ ಮಟ್ಟಕ್ಕೇರಿದ ಮೇಲೆ ಮಾತ್ರ ಹೇಳೋದಕ್ಕೆ ಸಾಧ್ಯ. ಬಾಕಿ ಉಳಿದ ಸಂದರ್ಭದಲ್ಲ ಕಥೆ ಬೇರೆ, ನಾವು ಈಗ ಮಾಡ್ತಾ ಇದ್ದೀವಲ್ಲ, ಅದೇನು ವಿವರಿಸಬೇಕಾದೇನಿಲ್ಲ. ಅಂತಹ ಪರಮ ನಮ್ರತೆ ಅಂತ ಹೇಳ್ತಕ್ಕಂಥ ಅದು ಭಗವಂತನನ್ನೇ ಆಕರ್ಷಿಸಿ ಬಿಡದಂತಹ ನಮ್ರತೆ ಧೀರತೆ ಅಂತ ಹೇಳ್ತಕ್ಕಂಥ ಅದು ಬೇಕಾಗಿದೆ ಅಂತ ನಮ್ಮ ಶ್ರೀರಾಮಕೃಷ್ಣ ಈ ಮಾತಿನಿಂದ ಗೊತ್ತಾಗ್ತದೆ. ಆ ಬಾಬುರಾಮನನ್ನ ಆಕರ್ಷಿಸಿ ಹೀಗೆ ಮಾಡಿ ಶ್ರೀರಾಮಕೃಷ್ಣ 16 ಮಂದಿ ಸನ್ಯಾಸಿ ಶಿಷ್ಯರನ್ನ ಆಕರ್ಷಿಸಿದರು. ಆಮೇಲೂ ಕೂಡ ಈಗ ಶ್ರೀರಾಮಕೃಷ್ಣ ಮಹಾಸಂಸ್ಥೆಗೆ ಹಲವಾರು ಜನ ಆಕರ್ಷಿತರಾಗಿ ಬರ್ತಾ ಇದ್ದಾರೆ. ನಾನು ತ್ಯಾಗ ಮಾಡದೆ ಬಂದೆ ಅಂತ ಏನಾದರೂ ಅವರೆಲ್ಲ ಜಂಬ ಕೊಚ್ಚಿಕೊಂಡ್ರು ಕೂಡ ಅದಕ್ಕೆ ಅರ್ಥವಿಲ್ಲ. ಶ್ರೀರಾಮಕೃಷ್ಣ ಕೃಪೆ ಮಾಡದೆ ಇದ್ರೆ ಅವನು ಬರೋದಕ್ಕೆ ಕಾರಣವಿಲ್ಲ. ಶ್ರೀರಾಮಕೃಷ್ಣ ಕೃಪೆ ಮಾಡದೆ ಹೋಯ್ತು ಅಂತ ಹೇಳಿದ್ರೆ ಬಂದರೂ ಕೂಡ, ಏನಾದರೂ ಹಠ ಮಾಡಿ ಬಂದರೂ ಕೂಡ, ಅದೇನೋ ಪರೀಕ್ಷೆ ತಪ್ಪಿಸ್ಕೊಳ್ಬೇಕು ಅಂತ ಬಂದರೂ ಕೂಡ, ಅದು ಇನ್ಯಾವುದೋ ಜಂಜಾಟವನ್ನು ತಪ್ಪಿಸ್ಕೊಳ್ಬೇಕು ಅಂತ ಬಂದರೂ ಕೂಡ, ಅಥವಾ ಇನ್ನೇನೋ ಸಂಸಾರ ಹೋಗೋದಕ್ಕೆ ಹೆದರಿಕೆಯಾಗಿ ಬಂದರೂ ಕೂಡ ಇಲ್ಲಿ ಕುಣಿದಾರ. ಒಂದು ದಿನ ಎಲ್ಲ ಕೇಳ್ತಾರೆ, ಎಲ್ಲೊಂದು ಎಲ್ಲೊಂದು ಅವರು ಅಂತ ಹೋದ್ರು ಅವರು ಅಷ್ಟೇ. ಯಾಕೆಂದ್ರೆ ಶ್ರೀರಾಮಕೃಷ್ಣ ಕೃಪೆ ಅಲ್ಲಿಗೆ ಹೋಗಿತ್ತು, ಅಥವಾ ಕೃಪೆ ಆಗೇ ಇರಲಿಲ್ಲ. ಆ ಕೃಪೆ ಆಗದಿದ್ರೆ ಹಿಡ್ಕೊಂಡೇ ಇರೋದಿಲ್ಲ, ಅದನ್ನು ಯಾವಾಗ ಬೇಕಾದ್ರೂ ಕಳಿಸಿ ಬಿದ್ದು ಹೋಗ್ಬೋದು. ಆದ್ರಿಂದ ರಾಮಕೃಷ್ಣ ಅಂತ ಇಲ್ಲಿ ಯಾವ ದೇವರೇ ಆಗ್ಬಹುದು, ಅದೇ ದೇವರು, ಒಬ್ಬನೇ ದೇವರು. ದೇವರಿಂದ ಆಕರ್ಷಿತನಾದಂತಹ ವ್ಯಕ್ತಿ ಮಾತ್ರವೇ ಅತ್ಯಂತ ಪವಿತ್ರವಾದಂತಹ ಜೀವನವನ್ನು ಶಾಶ್ವತವಾಗಿ ನಡೆಸಿಕೊಂಡು ಬರ್ತಾನೆ, ತನ್ನ ಕೊನೆಯ ಉಸಿರನ್ನು ಹೊರಗೆ ನಡೆಸ್ಕೊಂಡು ಬರ್ತಾನೆ ಅಂತನ್ನುವ ಈ ಮಾತುಗಳನ್ನೆಲ್ಲ ನಾವು ಊರ್ಜಿತ ಭಕ್ತಿ, ಊರ್ಜಿತ ಭಕ್ತಿ ಅಂತ ಒಂದು ಶಬ್ದ ಇದೆ. ಭಕ್ತಿ ಅಂತ ಹೇಳ್ತಕ್ಕಂಥದ್ದು ಊರ್ಜಿತವಾಗ್ತಾ ಬರಬೇಕು, ಮೇಲೆ ಮೇಲೆ ಮೇಲೆ ಮೇಲೆ ಏರ್ತಾ ಬರಬೇಕು. ಇವನ್ನ ಒಂದ್ಸರ್ತಿ ಕೂಡ ಕೆಲವರು ಸ್ವಲ್ಪ ಏನ ಕೆಲವು ಹೋಗ್ಬೋದು, ಅಯ್ಯೋ ಕೆಲವು ಹೋಗ್ತಲ್ಲ, ಕೆಲವು ಭಾಗವತ ಉಪನ್ಯಾಸದಲ್ಲಿ ಹೇಳಿದ್ದಲ್ಲ ಅಂತ ಕೆಲವರು ದುಃಖಿಸ್ಬೋದು. ಅದಕ್ಕೆ ನಾನು ಇಲ್ಲೇ ಹೇಳ್ಬಿಟ್ಟೆ, ಮತ್ತೆ ಮತ್ತೆ ಒಂದು ಸ್ವಲ್ಪ ಕೆಳಗೆ ಹೀಗೆ ಹೋಗ್ಬೋದು. ಅದು ಯಾತಕ್ಕೆ ಅಂದ್ರೆ ಮತ್ತೆ ಜಾಸ್ತಿ ಮೇಲೆ ಹೋಗೋದಕ್ಕೋಸ್ಕರ. ಅದನ್ನ ಸ್ವಾಮಿ ಬ್ರಹ್ಮಾನಂದರು ಕೂಡ ಹೇಳ್ತಾರೆ. ಅದನ್ನ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮೇಲೆ ಹೋಗುತ್ತೆ ಮನಸ್ಸು, ಆದ್ರೆ ಇದ್ದಕ್ಕಿದ್ದಾಗೆ ಒಮ್ಮೆ ಕೆಳಗೆ ಬರುತ್ತೆ. ಕೆಳಗೆ ಬಂದಾಗ ತುಂಬಾ ದುಃಖ ಆಗ್ತದೆ ಸಾಧಕನಿಗೆ. ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಏನ್ ಯೋಚನೆ ಮಾಡ್ಬೇಡ, ಅದು ಇನ್ನೊಂದು ದೊಡ್ಡ ಎತ್ತರದ ಕಡೆಗೆ ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ಬಲವನ್ನ ತೆಗೆದುಕೊಳ್ಳೋದಕ್ಕೋಸ್ಕರ ಅದು ಸ್ವಲ್ಪ ಕೆಳಗಿಳಿದು ಶಕ್ತಿಯನ್ನು ಪಡ್ಕೊಂಡು ಮತ್ತೆ ಒಂದೇ ಸಮಯ ನೀರು ಹೋಗುತ್ತೆ, ಧೈರ್ಯಗಳು ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಮಾತನ್ನು ಹೇಳಿದೆ ನಾನು. ಅಂತೂ ಶ್ರೀರಾಮಕೃಷ್ಣರ ಕೃಪೆಯಿಂದ ಅಥವಾ ಭಗವಂತನ ಕೃಪೆಯಿಂದ ನಮ್ಮ ಭಕ್ತಿಯ ತಿರತಕ್ಕಂಥದ್ದು ಊರ್ಜಿತವಾಗ್ತಾ ಇರುತ್ತೆ. ಭಗವಂತ ಆಕರ್ಷಿಸಿದಾಗ ಈ ಊರ್ಜಿತ ಭಕ್ತಿಯಂತಿರತಕ್ಕಂಥದ್ದು ತಾನೇ ತಾನಾಗಿ ಬರುತ್ತದೆ. ಶ್ರೀರಾಮಕೃಷ್ಣರು ಈಗ ವಿವಿಧ ಸಮಾಧಿಗಳ ಸಂಬಂಧವಾಗಿ ಸ್ವಲ್ಪ ಹೊತ್ತು ಭಕ್ತರಿಗೆ ವಿವರಿಸಿದರಂತೆ ಮಾಸ್ಟರ್ ಮಾಷೆಯ ಬರೀತಾರೆ. ಈಗ ಜೀವನದ ಸುಖ ದುಃಖದ ಸಂಬಂಧವಾಗಿ ಮಾತುಕತೆ ಆರಂಭವಾಯಿತು. ಅಧ್ಯಾತ್ಮದ ಎತ್ತರದಲ್ಲಿ ಮಾತುಕತೆ ನಡೀತಾ ಇದ್ರೆ ಆ ದುಃಖ ಅಂತಿರತಕ್ಕಂಥದ್ದು ಇದೆ ನೋಡಿ, ಯಾರೋ ಒಬ್ಬ ಎತ್ತಿಬಿಡ್ತಾನೆ ನೋಡಿ ಪ್ರಶ್ನೆಯನ್ನ. ಅದಕ್ಕೋಸ್ಕರ ಜೀವನದ ಸುಖ ದುಃಖದ ಸಂಬಂಧವಾಗಿ ಮಾತುಕತೆ ಆರಂಭವಾಯಿತು ಅಂತ ಬರೀತಾನೆ ಮಾಸ್ಟರ್ ಮಾಷೆಗೆ. ಭಗವಂತ ಈ ಜಗತ್ತಿನಲ್ಲಿ ಇಷ್ಟೊಂದು ದುಃಖವನ್ನೇ ಆಗಿಸುತ್ತೀರಾ ಅಂತ ಪ್ರಶ್ನೆ ಮಾಸ್ಟರ್ ಮಾಷೆಗೆ ಪ್ರಶ್ನೆ ಕೇಳ್ತಾರೆ. ಒಮ್ಮೆ ವಿದ್ಯಾಸಾಗರ ಸಿಟ್ಟುಕೊಂಡು ಹೇಳಿದ್ರು, ಭಗವಂತನನ್ನು ಯಾಕೆ ಕರಿಬೇಕು ನಾವು? ಹಾಗೆ ನೋಡು, ಚಂಗೇಜ್ ಖಾನ ಲೂಟಿ ಆರಂಭ ಮಾಡಿದಾಗ ಅನೇಕರನ್ನ ಸೆರೆ ಹಿಡಿದ, ಕೈದಿಗಳ ಸಂಖ್ಯೆ ಕ್ರಮೇಣ 100,000 ಏರಿತು. ಆಗ ಸೇನಾಪತಿ ಬಂದು ಆತನಿಗೆ ತಿಳಿಸಿದ, ಮಹಾಶಯ ಇವರಿಗೆಲ್ಲ ಅನ್ನ ಹಾಕೋದು ಹೇಗೆ? ಇವ್ರನ್ನ ನಮ್ಮ ಹತ್ರ ಇಟ್ಕೊಳ್ಳೋದು ಕೂಡ ವಿಪತ್ಕಾರಿಯೇ, ಇವ್ರನ್ನ ಸುಮ್ಮನೆ ಬಿಟ್ಬಿಟ್ರು ಕೂಡ ವಿಪತ್ತಿ ಒಳಗಾಗಬೇಕಾಗ್ತದೆ, ಏನ್ ಮಾಡೋಣ ಈಗ? ಆಗ ಚಂಗೇಜ್ ಖಾನ ಹೇಳ್ದ, ಆದ್ರೆ ನಿನ್ನೇನ್ ಮಾಡೋದು, ಎಲ್ರನ್ನ ಕೊಂದು ಹಾಕ್ಬಿಡು. ಒಡನೆ ಹುಕುಂ ಆಗ್ಬಿಡ್ತು, ಹಚ್ ಹಚ್ ಅಂತ ಎಲ್ಲರನ್ನ ಕತ್ತರಿಸಿ ಹಾಕ್ಬಿಟ್ಟ. ಭಗವಂತ ಈ ಹಕ್ಕಿಯನ್ನು ನೋಡಿದ ತಾನೇ ಅದನ್ನು ತಡೆಗಟ್ಟದಕ್ಕೆ ಯಾವ ಪ್ರಯತ್ನವನ್ನು ಆತ ಮಾಡಲೇ ಇಲ್ಲವಲ್ಲ. ಆದ್ರಿಂದ ಆತ ಇದ್ರು ಒಂದೇ ಸತ್ರು ಒಂದೇ, ನನಗೆ ಅಂಥವನ ಅವಶ್ಯಕತೆ ಇಲ್ಲ, ಅಂಥವನಿಂದ ನನಗೆ ಯಾವ ಉಪಕಾರವೂ ಆಗುವ ಹಾಗೆ ಇಲ್ಲ. ಯಾರ ಮಾತು? ಮಾಸ್ಟರ್ ಮಾಷೆ ಬರೆದದ್ದು. ಯಾರು ಹೇಳಿದ್ದು? ಈಶ್ವರಚಂದ್ರ ವಿದ್ಯಾಸಾಗರ. ಈಶ್ವರಚಂದ್ರ ವಿದ್ಯಾಸಾಗರ್ ಹೀಗೆ ಹೇಳಿದ ಅಂತ ಮಾಸ್ಟರ್ ಮಾಷೆ ಹೇಳಿದ್ದನ್ನ ಈಗ ನಾನು ಹೇಳಿದ್ದು. ಈಶ್ವರಚಂದ್ರ ವಿದ್ಯಾಸಾಗರನಿಗೆ ಆ ಒಂದು ಭಾವನೆ ಯಾತಕ್ಕೆ ಬಂತು ಅಂತಂದ್ರೆ ಕರುಣೆ. ಅವನು ದೇವರನ್ನ ಬೈದರೂ ಕೂಡ ಕರುಣೆಗೆ ವಶನಾಗಿ ಹಾಗಂದ, 100,000 ಆ ಚಂಗೀಸ್ ಖಾನ ಕತ್ತರಿಸು ಅಂತ ಹೇಳ್ಬಿಟ್ಟನಲ್ಲ. ದೇವರು ಎಲ್ಲೆಲ್ಲೂ ಇರ್ತಕ್ಕಂತ ದೇವರು, ನೋಡ್ತಾ ಇರತಕ್ಕಂತ ದೇವರು, ನೋಡ್ತಾನೆ ಇದ್ಬಿಟ್ಟೆ ವಿನಃ ಆ 100,000 ಗತಿಯನ್ನು ತರೋದ್ರ ಬಗ್ಗೆ ಸ್ವಲ್ಪ ಚಿಂತಿಸ್ತಾ ಇದ್ದಲ್ಲ. ಅವನೆಂಥ ದೇವರು, ಅವನಿಗೂ ಒಂದೇ ಸತ್ರು ಒಂದೇ ಸ್ವಂತಕೃತ ಮಾತನ್ನು ಹೇಳ್ತಾನೆ. ಯಾರಾದ್ರಿಗೆ ಹೇಳಿದ್ದು? ಅವನು ಯಾರಾದ್ರಿಗೆ ಆದ್ರೂ ಹೇಳ್ಕೊಳ್ಳಿ. ಮಾಸ ಮಾಷೆ ಅಂತೂ ಸಾಕ್ಷಾತ್ ಪರಮಾತ್ಮನ ಎದುರುಗಡೆಗೆ ಹೇಳಿತ್ತು. ಯಾರನ್ನ ಇವತ್ತು ನಾವೆಲ್ಲರೂ ಅವತಾರ ಪುರುಷನ ಸರಿ ತೀರ್ಮಾನಕ್ಕೆ ಬಂದಿದ್ದೇವೋ, ಯುಗಾವತಾರ ಶ್ರೀರಾಮಕೃಷ್ಣ ಅಂತ ಬೇರೆ ಬಂದಿದೆ ಅಲ್ಲಿ ಪುಸ್ತಕ ಇದೆ. ಯಾರನ್ನ ನಾವು ಅವತಾರ ಅಂತ ತೀರ್ಮಾನ ಮಾಡಿ ಶ್ರದ್ಧಾ ಭಕ್ತಿಯಿಂದ ಅನಿಸ್ತಾ ಇದ್ದೇವೋ ಅಂತ ಭಗವಂತನ ಸನ್ಮುಖದಲ್ಲಿ ನಿನ್ನೆ ಮಾಸ ಮಾಷೆ ಆ ವರ್ತಮಾನವನ್ನು ಕೊಡ್ತಾ ಇದ್ದಾನೆ. ಇದಕ್ಕೆ ದೇವರು ಏನ್ ಹೇಳ್ತಾರೆ? ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ಕಾರ್ಯವನ್ನ ಅಂದ್ರೆ ಆತ ಯಾವ ಉದ್ದೇಶದಿಂದ ಏನೇನು ಮಾಡ್ತಾನೆ ಅನ್ನೋದನ್ನ ಅರಿಯೋದಕ್ಕೆ ಸಾಧ್ಯವೆ? ಆತ ಸತೃಕ್ಯ ಪಾಲನೆ ಸಂಹಾರ ಎಲ್ಲವನ್ನೂ ಮಾಡ್ತಾ ಇದ್ದಾನೆ, ಆತ ಯಾತಕ್ಕೆ ಸಂಹಾರ ಮಾಡ್ತಾನೆ ಅನ್ನೋದನ್ನ ನಾವು ಅರಿತುಕೊಳ್ಳೋದಕ್ಕೆ ಸಾಧ್ಯವೆ? ನಾನು ಭಗವತಿಗೆ ಹೇಳ್ತೇನೆ, ತಾಯಿ ನನಗೆ ಅದನ್ನೆಲ್ಲ ಅರಿತುಕೊಳ್ಳುವ ಅವಶ್ಯಕತೆ ಏನೂ ಇಲ್ಲ, ದಯವಿಟ್ಟು ನಿನ್ನ ಪಾದ ಪದ್ಮಗಳಲ್ಲಿ ನನಗೆ ಭಕ್ತಿ ನೀಡು ಅಂತ. ಮಾನವ ಜನ್ಮದ ಉದ್ದೇಶ ಭಕ್ತಿಯನ್ನು ಬರೆಸಿಕೊಳ್ಳೋದೇ ಆಗಿದೆ. ಉಳಿದವರ ಸಂಬಂಧವಾಗಿ ನಮಗೆ ಯಾವುದು ಶ್ರೇಷ್ಠವಾದದ್ದು ಯಾವುದು ಶ್ರೇಷ್ಠವಲ್ಲ ಅಂತ ಅನ್ನೋದೆಲ್ಲ ತಾಯಿಗೆ ಗೊತ್ತು. ನಾನು ತೋಟಕ್ಕೆ ಬಂದಿರೋದು ಮಾವಿನ ಹಣ್ಣು ತಿನ್ನೋದಕ್ಕೆ. ಮರಗಳೆಷ್ಟಿವೆ, ಕೊಂಬೆಗಳೆಷ್ಟಿವೆ, ಎಷ್ಟೊಂದು ಕೋಟಿ ಎರೆಗಳಿವೆ, ಇವುಗಳ ಲೆಕ್ಕಾಚಾರದೆಲ್ಲ ನನಗೆ ಆಗ್ತಿ. ನಾನು ಕೇವಲ ಮಾವಿನ ಹಣ್ಣು ಮಾತ್ರ ತಿನ್ನುತ್ತೇನೆ, ಮರ ಕೊಂಬೆ ಎಲೆಗಳ ಲೆಕ್ಕಾಚಾರ ನನಗೆ ಬೇಕಾಗಿಲ್ಲ ಅಂತನ್ನು ಒಬ್ಬ ಮಾತನ್ನ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಇದನ್ನು ಬಗೆ ಬಗೆಯಾಗಿ ನಾವು ವಿಮರ್ಶೆ ಮಾಡಬಹುದು. ರಾಮಕೃಷ್ಣನನ್ನು ನಾವು ದೇವರು ಅಂತ ತಿಳಿದ್ರಿಂದ ಓಹೋ ದೇವರಿಂದ ಇಂಥ ಮಾತು ಬಂದಿದೆ ಅಂತ ಹೇಳಿ ನಾವು ಸುಮ್ಮನೆ ಇರಬಹುದು. ಆದರೆ ರಾಮಕೃಷ್ಣನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಅಂತಲೇ ಭಾವಿಸೋಣ. ಅವರ ಬದಲಿಗೆ ನಾವೇ ಆ ಮಾತನ್ನು ಹೇಳಿದ್ರು ಅಂತ ಇಟ್ಕೊಳ್ಳೋಣ. ನಮ್ಮಲ್ಲಿ ಯಾರಾದರೂ ಒಬ್ರು ಹೇಳಿದ್ರೆ ಸುತ್ತಮುತ್ತ ಜನರ ಪ್ರತಿಕ್ರಿಯೆ ಏನ್ ಬಂದಿತ್ತು ಯೋಚನೆ ಮಾಡಿ. ಆನಂದವಾಗಿದ್ದಾನೆ, ಏನು ಕಟ್ಟಗಿಟ್ಟ ಮುಟ್ಟಲಿಲ್ಲ. ಅದಕ್ಕೆ ನೀನು ಯಾರ ಹತ್ರ ನಿಮಗೇನು ಹೋದ್ರು ಹೋಗ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ನನಗೆ ಕಟ್ಟ ಸುಖದ ಅರ್ಥ ಆಗಿಲ್ಲ ಇನ್ನುವೆ. ಹೃದಯ ವರಡು ಅಂತ ಕಾಣುತ್ತೆ. ಸಹೋದರ ಮಾನವರೆಲ್ಲರೂ ಕೂಡ ಸಾಯ್ತಾ ಇದ್ರು ಕೂಡ ಇವನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಕರುಣೆ ಇಲ್ಲ ಇವನಿಗೆ ಅಂತ ಬಗೆ ಬಗೆಯಾಗಿ ಮಾತನಾಡಿದ್ರು. ಹಾಗೆಯೇ ಶ್ರೀರಾಮಕೃಷ್ಣ ಕುರಿತಾಗಿಯೂ ಕೂಡ ನಮಗಿಂತ ಒಂದು ಮಾತು ಉಟ್ಕೊಂಡ್ರೆ ಆಶ್ಚರ್ಯವೇನಿಲ್ಲ. ಆದರೆ ಶ್ರೀರಾಮಕೃಷ್ಣ ಬಹಳ ಉನ್ನತವಾದಂತಹ ಒಂದು ಭಾವದಿಂದ ಆ ಮಾತು ಹೇಳ್ತಾ ಇದ್ದಾರೆ. ಸೃಷ್ಟಿ ಸ್ಥಿತಿ ಪ್ರಲಯ ಅಂತ ಹೇಳ್ತಕ್ಕಂಥದ್ದು ಭಗವದ್ ಅಧೀನ. ಇದರಲ್ಲಿ ಇರುವಂತಹ ಕರ್ಮ, ಕರ್ಮಗಳ ರಹಸ್ಯ, ಜನ್ಮಾಂತರ ಕರ್ಮಾಂತರಗಳ ಭ್ರಮ, ಇವುಗಳೆಲ್ಲವೂ ಭಗವಂತನ ಅಧೀನ. ಅವನ ಇಚ್ಛೆಗೆ ಅನುಸಾರವಾಗಿ ನಡೀತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ ಶ್ರೀರಾಮಕೃಷ್ಣ. ಈ ಜಗತ್ತು ಇಂತಹ ಒಂದು ಜಗತ್ತು, ದುಃಖಮಯವಾದಂತಹ ಜಗತ್ತು, ಇದನ್ನು ಯಾತಕ್ಕೆ ನಿರ್ಮಾಣ ಮಾಡಿದ್ದಾನೆ ಭಗವಂತ? ಬ್ರಹ್ಮಸೂತ್ರದಲ್ಲೂ ಕೂಡ ಇದೇ ಉತ್ತರ, ಕೇವಲ ಲೀಲೆಗಾಗಿ ಅಂತ. ಭಗವಂತನ ತಮಾಷೆ ಇದು. ನಾವು ಕೂಡ ಸಾಕ್ಷಿಯಾಗಿ ಇದ್ರೆ, ಆಟದಿಂದ ಹೊರಗಿದ್ರೆ ನಮಗಿದು ತಮಾಷೆ ಕಾಣಿಸ್ತದೆ. ಆಟದೊಳಗಡೆಯೇ ಇದ್ದಾಗ ಆ ಸುಖ ದುಃಖ ಅಂತಿರ್ತಕ್ಕಂಥದ್ದು ನಮ್ಮನ್ನು ತೆಗೆದುಕೊಳ್ಳುತ್ತದೆ. ಭಗವಂತ ಸಾಕ್ಷಿ ಆಕಾಶವತ್. ಆಕಾಶದಲ್ಲಿ ಬಗಬಗೆಯ ಮೋಡಗಳು, ಕರಿ ಮೋಡ, ಬಿಳಿ ಮೋಡ, ಬಣ್ಣ ಬಣ್ಣದ ಮೋಡಗಳು, ಗ್ರಹ ನಕ್ಷತ್ರದ ಹಾರಿಕೆಗಳೆಲ್ಲವೂ ಕೂಡ ಈ ವಿಶಾಲವಾದ ಆಕಾಶದಲ್ಲಿ ಓಡಾಡಿಕೊಂಡಿವೆ. ಆದರೆ ಈ ಆಕಾಶ ಯಾವುದಕ್ಕೂ ಅಡ್ಡಿಕೊಂಡಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಈ ಆತ್ಮ ಪರಮಾತ್ಮ ಪರಬ್ರಹ್ಮದ ಸ್ವರೂಪವನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ವರ್ಣಿಸಿದ್ದಾನೆ. ಯಾವುದಕ್ಕೂ ಅವನು ಅಂಟುಕೊಂಡಿಲ್ಲ, ಮಾಡಿಯೂ ಮಾಡದವನಂತೆ ಅವನು ಇದ್ದಾನೆ. ಎಲ್ಲವೂ ಇಂಥದ್ದೊಂದು ಸೃಷ್ಟಿ ಸ್ಥಿತಿ ಲಯ ಆಗಬೇಕು ಅಂತ ಒಂದು ಸಂಕಲ್ಪ ಮಾಡಿಟ್ಟಿದ್ದಾನೆ. ಅದರ ಪ್ರಕಾರ ಆಗಬೇಕು, ಆಗ್ತಾ ಇರ್ತದೆ. ಈ ಕಲಿಯುಗ ಅಂತ ಹೇಳ್ತಕ್ಕಂಥದ್ದು ಹೀಗೆ ಇರಬೇಕು, ಕೃತಿಯುಗ ಅಂತ ಹೇಳ್ತಕ್ಕಂಥದ್ದು ಹಾಗಿರಬೇಕು, ತ್ರೇತಾಯುಗ ಅಂತ ಹೇಳ್ತಕ್ಕಂಥದ್ದು ಈ ರೀತಿ ಇರಬೇಕು, ಯುಗ ಧರ್ಮ, ಕಾಲಧರ್ಮ, ವಯೋಧರ್ಮ, ಎಲ್ಲ ಬಗೆಯ ಧರ್ಮ ಅದನ್ನು ಇಟ್ಟಿದ್ದಾನು. ಅವನು ಸಂಕಲ್ಪ ಮಾಡಿ ಹಿಂದಿತ್ತ ರೀತಿಯಲ್ಲಿ ಹಿಂದಿತ್ತ ರೀತಿಯಲ್ಲಿ ಹೋಗಬೇಕು ಅಂತ ಹಾಗೆಯೇ ಹೋಗ್ತಾ ಇದ್ದರು. ವಿಜ್ಞಾನಿಯಾದವನು ಉಪಗ್ರಹಗಳನ್ನೆಲ್ಲ ನಿರ್ಮಾಣ ಮಾಡಿ ಇಂಥ ಒಂದು ದಿಶೆಯಲ್ಲಿ ಓಡಾಡಬೇಕು ಅಂತ ಸಂಕಲ್ಪ ಮಾಡಿ ಅದಕ್ಕೆ ನೀನು ಮಾಡಬೇಕು ಮಾಡಿ ಕಳಿಸಿದ್ರೆ ಹೇಗಲ್ಲಿ ಹೋಗಿ ಸಂಚಾರ ಮಾಡ್ತಾ ಇರುತ್ತೋ ಅವನಿಗೆ ಬೇಕಾದಂತಹ ವರ್ತಮಾನಗಳನ್ನೆಲ್ಲ ತಿಳಿಸ್ತಾ ಇರ್ತದ. ಅತ್ಯಂತ ಸಣ್ಣ ರೀತಿಯಲ್ಲಿ ಯಶಸ್ಸದ್ದೇ ಅದು ಕೈಗೊಳ್ಳುವಂತಹದ್ದು ಉಂಟು ಮನುಷ್ಯ ಮಾಡಿದ್ದಾರೆ. ಆದರೆ ಭಗವಂತನದ್ದು ಹಾಗಲ್ಲ, ಎಲ್ಲವೂ ಕೂಡ ಅವನ ಸಂಕಲ್ಪಕ್ಕೆ ಅನುಸಾರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತದೆ. ಅದರಲ್ಲಿ ಸುಖ ತಿಳ್ತಕ್ಕಂಥದ್ದು, ದುಃಖ ತಿಳ್ತಕ್ಕಂಥದ್ದು, ಇದೆಲ್ಲ ಅವನ ಲೀಲೆಗೆ ಸಂಬಂಧಪಟ್ಟದ್ದು. ತಮಾಷೆ ಅಷ್ಟೇ. ಭಗವಂತನ ಇಚ್ಛೆ ಒಂದು ಮಾತಿನ ಮೂಲಕ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಹೆಚ್ಚಿಗೆ ಕೆದುಕೋದಕ್ಕೆ ಹೋಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಆ ಲಕ್ಷ ಜನ ಅಂತ ನಾವು ಚಂಗೀಸ್ ಖಾನ್ಗೆ ಬಲಿಯಾದ್ರಲ್ಲ, ಅದೇನು ಕರ್ಮ ಮಾಡಿದವರೆಲ್ಲರನ್ನು ಕೂಡ ಆ ಕರ್ಮ ದೇವತೆ ಅವರನ್ನ ಸೇರಿಸಿಬಿಟ್ಟಿತ್ತೋ ಯಾರಿಗೆ ಗೊತ್ತು? ಇಂಥವುಗಳನ್ನೆಲ್ಲ ಪತ್ತೆ ಹಚ್ಚಲಾಗಿದೆ. ಕಲ್ಕತ್ತಾದಲ್ಲಿ ಯಾವುದೋ ಒಂದು ಸೇತುವೆ ಮೇಲೆ ಎರಡು ಜನ ಹೋಗ್ತಾ ಇದ್ರೆ ಅದಕ್ಕಿಂತ ಮೊದಲು ಎಷ್ಟೋ ಜನ ಹೋಗಿದ್ರು, ಎಷ್ಟೋ ಜನ ಇನ್ನು ಬರಲು ಬರುವವರಿದ್ದಾರೆ. ಆದರೆ ಈ ಏಳು ಜನ ಹೋಗುವ ವೇಳೆಗೆ ಸರಿಯಾಗಿ ಆ ಸೇತುವೆ ಮುರಿದು ಬಿದ್ದು ಅಷ್ಟು ಸತ್ತೋದ್ರು. ಆಮೇಲೆ ಆ ಏಳು ಜನರದ್ದು ಕೂಡ ಅವರ ಮಾನಸಿಕ ಸ್ಥಿತಿ, ಅವರೇನೇನು ಇಚ್ಛೆ ಪಟ್ಟಿದ್ರು, ಅವರ ಜೀವನ ಸ್ಥಿತಿ ಹೇಗಿತ್ತು, ಮಾನಸಿಕ ಸ್ಥಿತಿ ಹೇಗಿತ್ತು ಅಂತನ್ನೋದನ್ನ ಕೆಲವರು ಈ ಪೋಸ್ಟ್ ಮಾರ್ಟಮ್ ಫ್ರೀ ಮಾಡಿದಾಗೇನೆ ಅವರ ಮಾನಸಿಕ ಸ್ಥಿತಿಯನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರಂತೆ. ತಿಳಿದಾಗ ಗೊತ್ತಾಯ್ತಂತೆ, ಏಳು ಜನರು ಕೂಡ ಜೀವನದಲ್ಲಿ ಸುಸ್ತಾಗಿ ಈ ಜೀವನ ಸಾಕು, ಇದು ಮುಗಿದೋದ್ರೆ ಸಾಕು ಅಂತ ಸಂಕಲ್ಪ ಮಾಡಿದ್ರಂತೆ. ಅದು ಸರಿಯಾಗಿ ಏಳು ಜನರನ್ನು ಸೇರಿಸಿ ಅಲ್ಲೊಂದು ವ್ಯವಸ್ಥೆ ಆಗಿದೆ. ಇದನ್ನೆಲ್ಲ ಬಂಧಿಸಿದ್ದಾರೆ ಕೆಲವು ಪತ್ರಿಕೆ, ಒಂದು ಟ್ರೂತ್ ಅಂತ ಒಂದು ಮ್ಯಾಗಝಿನ್ ಇದೆ, ಅಲ್ಲಿ ಬಹಳಷ್ಟು ನಡೆದಿವೆ ಇಂಥವುಗಳೆಲ್ಲ. ಇವುಗಳನ್ನು ಪರೀಕ್ಷೆ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ, ನಮ್ದನ್ನೇ ನಾವು ಪರೀಕ್ಷೆ ಮಾಡಿದ್ರೆ ಎಷ್ಟೋ ಸರ್ತಿ ಗೊತ್ತಾಗ್ತದೆ, ನಮ್ಮ ಮನಸ್ಸಲ್ಲಿ ಎಂತಿಂತ ಭಾವನೆಗಳೆಲ್ಲ ಬರುತ್ತವೆ. ಆದ್ರೆ ಎಷ್ಟೋ ಸರ್ತಿ ನಮಗೆ ಹೋದ್ರೆ ಸಾಕು, ಹೋದ್ರೆ ಸಾಕು ಅಂತ ಇರುತ್ತದೆ, ಆದ್ರೆ ನಿಜವಾಗಿ ಇರಲ್ಲ, ಹೋಗಿರಲ್ಲ. ಏನೋ ಕಷ್ಟ ಬಂದಂದ್ರೆ ಒಂದಿಷ್ಟು ಅಂದಿರ್ತಾನೆ ಭಗವಂತರಿಗೆಲ್ಲ ಅರ್ಥ ಆಗುತ್ತಲ್ಲ. ಆದ್ರೆ ಮೂರ್ಖವಾಗಿ ಯಾಕೆ ಶ್ರೀರಾಮಕೃಷ್ಣದೇ ಉದಾಹರಣೆ ತಗೊಳ್ಳೋಣ. ಶ್ರೀರಾಮಕೃಷ್ಣರು ಆ ಗಂಟಲು ಬೇನೆಯಿಂದ ಕ್ಯಾನ್ಸರ್ನಿಂದ ಕಷ್ಟಪಡ್ತಾ ಇರುವ ಸಂದರ್ಭದಲ್ಲಿ ಅವರ ಸನ್ಯಾಸಿ ಶಿಷ್ಯರು ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ, ನೀವು ಇಚ್ಛೆ ಪಟ್ಟು ವಾಸ ಮಾಡ್ಕೊಳ್ಬಹುದು ಹಾಗಿದೆ ಅಂತ. ಆದ್ರೆ ರಾಮಕೃಷ್ಣ ಹೇಳ್ತಾರೆ, ನಾನು ನನ್ನ ಮನಸ್ಸನ್ನು ಭಗವತಿಗೆ ಕೊಟ್ಟಾಯ್ತು, ಇನ್ನು ಶರೀರದಲ್ಲಿ ಕೊಟ್ಟೆ, ಏನ್ ಮಾತಾಡ್ತಾ ಇದ್ದೀನಿ ನೀನು? ಈ ಶರೀರ ಇದ್ದಷ್ಟು ಹೋದಷ್ಟು ಆನಂದ ಏನ್ ನಾನು ಅನುಭವಿಸ್ಬೇಕು ಅನುಭವಿಸಿ ಆಯ್ತು, ಏನ್ ಕೊಡ್ಬೇಕು ಅದನ್ನು ಕೊಟ್ಟಾಯ್ತು, ಇನ್ ಯಾತಕ್ಕೆ ಈ ಒಂದು ಮಾಂಸಮಯವಾದಂತಹ ಶರೀರ ಎಷ್ಟು ವರ್ಷ ಬದುಕಿದ್ರು ಕೂಡ ಒಂದು ನಿಮಿಷ ಹೋಗ್ತಕ್ಕಂಥದ್ದು, ಇದರಿಂದ ಯಾತ ಕೊಡ್ಬೇಕು ನಾನು ಅಂತ ಹೋಗ್ತಕ್ಕಂಥ ಮಾತನ್ನ ಹೇಳುವ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಹೀಗೆ ಆ ಹುಡುಗರಿಗೆ ಹೇಳ್ತಾರೆ, ಹೇಳಿ ನೀವೆಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಇದು ಬದುಕಬೇಕು, ಈ ಶರೀರ ಬದುಕಬೇಕು, ಇನ್ನೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದಿರುತ್ತೆ. ಆದರೆ ಇವರಿಗೆಲ್ಲ ಹಾಗೆ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ, ಪ್ರಾಮಾಣಿಕವಾದ ರೀತಿಯಲ್ಲಿ ಹೇಳಿದ್ರೆ ಖಂಡಿತವಾಗಿ ಆಗ್ತದೆ. ಆದರೆ ಆ ಪ್ರಾಮಾಣಿಕತೆ ಅಂತ ನಮಗೆ ಬರ್ಸೋದಿಲ್ಲ, ಆ ಒಳಗಡೆ ಇರ್ತಕ್ಕಂಥ ಪರಮಾತ್ಮ ಶಕ್ತಿ ಅಂತ ಹೇಳ್ತಕ್ಕಂಥ ಅದ್ರ ಅನುಗ್ರಹ ಅನಿಗ್ರಹ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಅಂತರ್ಯಾಮಿ ಅಂತ ಹೆಸರು. ಆ ಹೆಸರಿನಲ್ಲೇ ನಮಗೆಲ್ಲ ಅರ್ಥ ಆಗುತ್ತೆ. ಅಂತರ್ಯಾಮಿ ಅಂತ ಹೇಳಿದ್ರೆ ನಮ್ಮ ಮನೋಬುದ್ಧಿ ಅಹಂಕಾರಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಬೇಕೆಂಬಷ್ಟು ಬಿಡುವವನು, ಬೇಕೆಂಬಾಗ ಅದನ್ನ ಎಳೆದುಕೊಳ್ಳತಕ್ಕಂಥವನು ಅಂತ ಅರ್ಥ. ಒಬ್ಬ ಮನುಷ್ಯ ಅಹಂಕಾರ ತೋರಿಸಿದ ಅಂತ ಹೇಳಿದ್ರೆ ಒಳಗಡೆ ಇರತಕ್ಕಂಥ ಅಂತರ್ಯಾಮಿ ಸ್ವಲ್ಪ ಬಿಟ್ಟಿದ್ದಾನೆ, ಹೋಗು ಸ್ವಲ್ಪ ಅಹಂಕಾರ ತೋರಿಸು ಅಂತ. ಯಾರಿಗೋ ಅಹಂಕಾರ ನಿಗ್ರಹಿಸಿದಾಗ ಅದು ಒಳಗಡೆ ಮುಚ್ಚಿಕೊಂಡಿರುತ್ತದೆ, ಬಾಲ ಮುಚ್ಚಿಕೊಂಡು ಒಳಗಡೆ ಇರುತ್ತದೆ. ಹೀಗೆ ಅಂತರ್ಯಾಮಿಯ ಒಂದು ಕೆಲಸ ಅಲ್ಲಿ ಇದೆ. ಆದ್ರಿಂದ ಕೃಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕೂಡ ಭಗವಂತನ ಕೃಪೆಯಿಂದ ಆಗಿದ್ದಕ್ಕೋಸ್ಕರ ಕೃಪೆಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಅದೆಲ್ಲ ಬೇರೆ ವಿಚಾರ ಅದಾಗಿರಲಿ. ಆದರೆ ಇಲ್ಲಿ ಭಗವಂತನ ಇಚ್ಛೆಗೆ ಅನುಸಾರವಾಗಿ ಎಲ್ಲವೂ ನಡೆದುಕೊಂಡು ಹೋಗ್ತದೆ, ಮತ್ತು ಈ ಜನ್ಮ ಕರ್ಮ ಅಂತ ಹೇಳ್ತಕ್ಕಂಥದ್ದು ಕೂಡ ಭಗವಂತನ ಇಚ್ಛೆಗೆ ಅನುಸಾರವಾಗಿ ನಡ್ಕೊಂಡು ಹೋಗ್ತದೆ. ಇದೆಲ್ಲ ಬಹಳ ದೊಡ್ಡ ವಿಚಾರ, ಇದನ್ನು ಒಳಗಡೆ ನೋಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ತಲೆ ಕೆಟ್ಟು ಹೋಗುವಷ್ಟರ ಮಟ್ಟಿಗೆ ಇರ್ತದೆ. ನಮ್ಮ ನಮ್ಮ ಕರ್ಮಗಳ ಬಗ್ಗೆನೆ ನಾವು ನೆನಪು ಮಾಡಿಕೊಂಡ್ರೆ ಕೃತೋಸ್ಮರ ಕೃತಜ್ಞ ಸ್ಮರ ಕೃತೋಸ್ಮರ ಕೃತಜ್ಞ ಸ್ಮರ ಅಂತ ಈಶಾವಾಕ್ಯ ಉಪನಿಷತ್ತು ಹೇಳ್ತೆ. ಓ ಮನಸ್ಸೆ ನೀನ್ ಮಾಡಿದ್ದನ್ನೆಲ್ಲ ನೆನಪು ಮಾಡ್ಕೊ, ಓ ಮನಸ್ಸೆ ನೀನ್ ಮಾಡಿದ್ದನ್ನೆಲ್ಲ ನೆನಪು ಮಾಡ್ಕೊ ಅಂತ ನಮಗೆ ಬುದ್ಧಿ ಬಂದ್ರೆ ಹಾಗಾಗಿದ್ರಿಂದ ನಾವು ಏನೇನು ಮಾಡಿದ್ದೇವೋ ಅದನ್ನೆಲ್ಲ ನೆನಪು ಮಾಡ್ಕೊಂಡು ಬಿಡ್ತು ಅಂತ ಹೇಳಿದ್ರೆ ನಮ್ಮ ಅವಸ್ಥೆ ಬೇಡ. ಇನ್ನು ಜನ್ಮಾಂತರಗಳನ್ನೆಲ್ಲ ನಮ್ಮ ಮುಂದೆ ರಾಶಿ ಹಾಕ್ತು ಅಂತ ಹೇಳಿದ್ರೆ ಅದನ್ನು ಕಂಡು ನಾವು ನಮ್ಮ ಅವಸ್ಥೆ ಹೇಗಾಗಬೇಡ. ಆದ್ರಿಂದ ನಮ್ ನಮ್ದೇ ಬೇಕಾದಷ್ಟು ಗೊಬ್ಬರ ತುಂಬಿಕೊಂಡಿರುವಾಗ ಬಾಕಿ ಉಳಿದವರ ಗೊಬ್ಬರಗಳನ್ನೆಲ್ಲ ಎದುರುಗಡೆ ತಿಳ್ಕೊಂಡು ಏನಾಗುತ್ತೆ, ನಮ್ಗೆ ಏನ್ ಪ್ರಯೋಜನದಿಂದ? ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ತೋಟಕ್ಕೆ ಬಂದಿರೋದು ಮಾವಿನ ಹಣ್ಣು ತಿನ್ನೋದಿಕ್ಕೆ. ಮರಗಳು ಎಷ್ಟಿವೆ, ಕೊಂಬಗಳು ಎಷ್ಟಿವೆ, ಎಲೆಗಳು ಎಷ್ಟಿವೆ ಅಂತಕ್ಕಂಥ ಲೆಕ್ಕ ಹಾಕೋ ಕೆಲಸ ನನಗೆ. ಅದಕ್ಕೆ ಭಗವತ್ ಪ್ರೇಮವನ್ನ ಹೇಗೋ ಮಾಡಿ ಉಪಾಯ ಮಾಡಿ ಅದನ್ನ ಸಂಪಾದಿಸಿಕೊಳ್ತಕ್ಕಂಥದ್ದೊಂದು ನೋಡ್ಕೊಂಡ್ರೆ ಸಾಕು ನಾವು. ನಿಜವಾಗಿ ಅದೆಷ್ಟು ಸ್ವಾರಸ್ಯಕರವಾದಂತಹ ಮಾತು. ಪ್ರತಿಯೊಬ್ಬ ವ್ಯಕ್ತಿಯೊಡನೆ ಕೂಡ ನಾವು ಸಂಪರ್ಕವನ್ನು ಬೆಳೆಸುವಾಗ ಅವನ ಕುಲಗೋತ್ರ ಎಲ್ಲ ಯಾಕೆ ನಾವು ತಿಳ್ಕೊಳ್ಳೋದು ಪ್ರಯತ್ನ ಪಡಬೇಕು? ಅವನು ಒಬ್ಬ ಮನುಷ್ಯ, ಅವನು ಭಗವಂತನ ಭಕ್ತನೂ ಹೇಗೆ ಅಂತ ಒಂದು ತಿಳ್ಕೊಂಡ್ರೆ ಸಾಕು. ಅವನು ಭಗವಂತನ ಭಕ್ತ ಅಂತಾದ ಮೇಲೆ ಆ ಭಕ್ತಿಗೆ ಸಂಬಂಧಪಟ್ಟಂತೆ ವ್ಯವಹಾರವನ್ನು ಇಟ್ಕೊಂಡು ಬಾಕಿ ಉಳಿದ ಮಾತುಕತೆಗಳನ್ನೆಲ್ಲ ಬದಿಗೊತ್ತಿ ನಾವು ವ್ಯವಹಾರ ನಡೆಸು ಅಂತ ಹೇಳಿದ್ರೆ ಒಂದು ಭಕ್ತ ಸಮುದಾಯ ಬಹಳ ಅದ್ಭುತವಾದ ರೀತಿಯಲ್ಲಿ ನಿರ್ಮಾಣಗೊಳ್ಳುತ್ತದೆ. ಇದೊಂದು ರಹಸ್ಯ, ನಾನು ಇದರಿಂದ ತಿಳ್ಕೊಳ್ಳೋದು, ಶ್ರೀರಾಮಕೃಷ್ಣ ಮಾತನಾಡಿ ತಿಳ್ಕೊಳ್ಳೋದು. ನಾವು ಮನುಷ್ಯರು ಒಟ್ಟಿಗೆ ಬದುಕಲಿಕ್ಕೆ ಬೇಕಾಗಿದೆ. ಆ ಒಟ್ಟಿಗೆ ಬದುಕುವಾಗ ಯಾರ್ಯಾರ ಫಜೀತಿಗಳು ಏನೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಹೋಗ್ಬಾರ್ದು. ಅದಕ್ಕೋಸ್ಕರ ಶ್ರೀಮಾತೆ ಶಾರದಾ ದೇವಿಯವರು ಹೇಳಿದ್ರು, ಪರದೋಷ ನೋಡೋದು ಹೋಗ್ಬೇಡ, ನೋಡ್ಕೊಳ್ಳೋದಿದ್ರೆ ನಿನ್ನ ದೋಷವನ್ನೇ ನೋಡ್ಕೊ, ಮತ್ತು ಜಗತ್ತಿನ ಜನರೆಲ್ಲರನ್ನು ನಿನ್ನವರನ್ನಾಗಿ ಮಾಡಿಕೊಳ್ಳೋದು ಕಲಿತ್ಕೋ. ಎಂತಹ ಅದ್ಭುತವಾದ ಮಾತು. ಶ್ರೀ ಶಾರದಾ ದೇವಿ ಸಂದೇಶ ಮಂಡಾರ ಅಂತ ಒಂದು ಪುಟ್ಟ ಪುಸ್ತಕ ಇದೆ, ಅದರಲ್ಲಿ ಶಾಂತಿ ಬೇಕೆ ಅಂತ ಒಂದು ಲೇಖನ ಇದೆ. ಆ ಲೇಖನದಲ್ಲಿ, ಇಡೀ ಲೇಖನದಲ್ಲಿ ಶ್ರೀಮಾತೆ ಶಾರದಾ ದೇವಿಯವರು ಹೇಳಿದಂತ ಈ ಮಾತಿನ ವಿವರವಾದ ವ್ಯಾಖ್ಯಾನ ಇದೆ. ಆ ಮಾತನ್ನು ನಾವು ಎಷ್ಟು ಧಾವಿಸಿದ್ರೂ ಕೂಡ ಅಷ್ಟು ಅದರ ಅರ್ಥ ವ್ಯಾಪ್ತಿ ಹೆಚ್ಚುತ್ತಾ ಹೋಗ್ತದೆ. ಅದು ನಮ್ಮ ಜೀವನವನ್ನು ಪಾವನ ಮಾಡೋದಕ್ಕೆ ಬೇಕಾದಷ್ಟಾಯಿತು. ಇಲ್ಲಿ ಶ್ರೀರಾಮಕೃಷ್ಣ ಅದೇ ಮಾತನ್ನು ಹೇಳ್ತಾ ಇದ್ದಾರೆ, ಎಲೆ ಕೊಂಬೆಗಳನ್ನ ಲೆಕ್ಕ ಮಾಡಿ ನನಗೇನಾಗಬೇಕಾಗಿದೆ, ನಾನು ಬಂದಿರೋದು ಹಣ್ಣು ತಿನ್ನೋದಕ್ಕೆ, ರುಚಿ ರುಚಿಯಾಗಿ ತಿಂದು ಆನಂದವಾಗಿ ಇರುತ್ತೇನೆ ಅಂತ. ಎಂಥ ಜನಾಕ್ಷರು ಶ್ರೀರಾಮಕೃಷ್ಣನಿಗೆ, ಇಷ್ಟು ವಿವೇಕದ ಮಾತನ್ನ ನಮ್ಗೆ ಹೇಳಿಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣ. ಆ ಗಿರೀಶ್ ಚಂದ್ರ ಘೋಷ್ ಕುಳಿತಾ ಇದ್ದಲ್ಲ, ಎಷ್ಟು ಕುಡಿದ್ರು ಕೂಡ ಅವರಿಗೆ ನೆಶ ಇರ್ತಾ ಇರ್ಲಿಲ್ವಂತಲ್ಲ, ಶ್ರೀರಾಮಕೃಷ್ಣ ಬೆಳಿಗ್ಗೆ ಬಂದಾಗ ಇವರು ಕೂಡ ಅಂತಹ ಮತ್ತೇರಿದವರಾಗಿರೋದನ್ನ ನೋಡ್ಬಿಟ್ಟಂತೆ, ಏನು ನಿಮ್ಗೆಲ್ಲಿ ಸಿಕ್ತು, ನೀವು ಎಲ್ಲಿಂದ ತರಿಸ್ಕೊಂಡ್ರಿ ಇದನ್ನ, ನಿಮಗೆಲ್ಲೋ ವಿನಾಯಿತಿ ಇದು ಸಿಕ್ಕಿರ್ಬೇಕು ಅಂತ ಕಾಣುತ್ತೆ. ಫಾರಿನ್ ನನಗೂ ಕೂಡ ಕೊಡ್ತು, ನಾನೆಷ್ಟು ಕುಡಿತೇನೆ ಆದರೂ ಕೂಡ ಮತ್ತೇನು ತಿಳಿದಲ್ಲ, ನನಗೂ ಅದನ್ನು ಕೊಡಿಸಿ. ನೀನು ಯಾವತ್ತೂ ಕುಡಿತೀರೋ ಯಾವ ಬ್ರ್ಯಾಂಡ್ ಅವ್ರು ಅದನ್ನೇ ನನ್ನ ಅಂತ ಹೇಳ್ಕೊಂಡ್ಬಿಡ್ತಾನ ಅವನು. ಆಮೇಲೆ ಶ್ರೀರಾಮಕೃಷ್ಣ ಕೊಡ್ತಾರೆ ನೋಡಿ, ಹಾಗೆ ಅವನು ಪರಿವರ್ತನೆ ಹೊಂದ್ತಾನೆ. ಮಹತ್ತರವಾದಂತಹ ಭಗವದ್ ಆನಂದ ಅಂತಿರ್ತಕ್ಕಂತಹ ಮಾವಿನ ಹಣ್ಣನ್ನ ಅವನಿಗೂ ತಿನ್ನಿಸ್ಬಿಡ್ತಾರೆ. ಶ್ರೀರಾಮಕೃಷ್ಣ ನಮ್ಗೆ ಮಾವಿನ ಹಣ್ಣು ತಿನ್ನಿಸೋದಕ್ಕೋಸ್ಕರ ಬಂದವರು. ಸ್ವಲ್ಪ ನನ್ನ ಕಡೆ ಗಮನ ಕೊಡಿಯಪ್ಪ, ನಿಮಗೆ ಬೇಕಾದೆಲ್ಲ ಸಿಕ್ಕಿಬಿಡ್ತದೆ ಅಂತ ಹೇಳಿದ್ದಾರೆ. ವಜ್ರಾಯುಧ ಓದ್ಬೇಕು, ಪೂರ್ತಿ ಓದ್ಬೇಕು, ಸಸ್ವಲ್ಪ ಓದ್ತಾ ಇದ್ವಿ ನಾವು. ಅದರೊಳಗೆ ಎಲ್ಲ ಮಾವಿನ ಹಣ್ಣು ತಿನ್ನಿಸುವಂತ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಆದ್ರಿಂದ ಈ ಒಂದು ಜಗತ್ತಿಗೆ ನಾವು ಬಂದ ಮೇಲೆ ಒಂದು ಗಾದೆ ಇದೆ, ಹೇಳಕ್ ಸಾಧ್ಯ ಇಲ್ಲ ಅವನ್ನ, ಆದ್ರೆ ಗಾದೆ ಹಳ್ಳಿ ಗಾದೆಗಳು ಅದು ಬಹಳ ಸ್ವಾರಸ್ಯವಾಗಿದೆ. ಅದು ಅಂದ್ರೆ ಆ ಗಾದೆಯ ಸಾರಾಂಶ ಇಷ್ಟೇ, ಈ ಜಗತ್ತು ಅಂತ ಹೇಳ್ತಕ್ಕಂತ ಅದು ಹುಚ್ಚಿರೋ ಸಂತೆ, ಇದರ ಮಧ್ಯೆ ಯಾರು ತಮ್ಮ ಬಾಳಿ ತಾವು ಖುಷಿಯಾಗಿರ್ತಾನ ಅವನೇ ಜಾಣ ಅಂತ. ಆದ್ರಿಂದ ಇಲ್ಲಿ ಶ್ರೀರಾಮಕೃಷ್ಣರು ಹೇಳುವ ಮಾತನ್ನ ತೆಗೆದುಕೊಂಡು ನಾವು ಜಾಣರಾಗ್ಬೇಕು, ಮಾವಿನ ಹಣ್ಣನ್ನು ತಿನ್ನುವಂತಹ ನೋಡ್ಕೊಳ್ಬೇಕು, ಬಾಕಿ ಉಳಿದನ್ನೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲೇ ಬಿಟ್ಬಿಡ್ಬೇಕು. ಬ್ಯಾಡ್ ಇರೋದನ್ನ ಬಿಟ್ಬಿಡುವಂತಹದ್ದು ಇದೆಯಲ್ಲ, ಬಹಳ ದೊಡ್ಡ ವಿವೇಕ. ತುಂಬಾ ಏಟಿಂದ ಮೇಲೆನೇ ಬಿಡೋದಕ್ಕೆ ಮನುಷ್ಯ ಕಲಿಯೋದು, ಏಟ್ ತಿನ್ಬೇಕಾದ್ರೆ ಮೊದಲೇನೇ ಯಾರು ಬಿಡಕ್ ಕಲಿತಾನೋ ಅವನು ಬಹಳ ದೊಡ್ಡ ವಿವೇಕಿ ಅಂತ ನಾವು ಕರಿಬೇಕಾಗುತ್ತೆ. ಇನ್ನೊಬ್ಬರು ಪಡುವಂತಹ ಪಾಡನ್ನು ಕಂಡು ನಾವು ಅವನು ಯಾತಕ್ಕೆ ಆ ಪಾಡಿಗೆ ಗುರಿಯಾದನೋ ಅದರಿಂದ ತಪ್ಪಿಸಿಕೊಳ್ಳುವಂತಹದ್ದಿದೆಯಲ್ಲ, ಅದು ನಮ್ಮ ನಿಜವಾದ ಜಾಣತನ. ಹೀಗೆ ಬೇಡದನ್ನೆಲ್ಲ ಕತ್ತರಿಸಿ ಕತ್ತರಿಸಿ ಕತ್ತರಿಸಿ ಹತ್ತ ಕಡೆ ಹಾಕಿ ಬೇಕಾದದನ್ನು ಮಾತ್ರ ಸಂಗ್ರಹಿಸಿ ಇಟ್ಕೊಂಡು ಯಾತಕ್ಕೆ ಸುಖವಾಗಿರೋದಕ್ಕೆ ಸಾಧ್ಯವಿಲ್ಲ, ಯಾತಕ್ಕೆ ಸುಖವಾಗಿರೋದಕ್ಕೆ ಸಾಧ್ಯವಿಲ್ಲ. ಬಗೆ ಬಗೆಯ ಮಾತುಗಳು, ನಿನ್ನೊಳಗೆ ನೀನು ಓ ಮನವೇ, ನಿನ್ನೊಳಗೆ ನೀನು ಓ ಮನವೇ, ಮುಳುಗು ಮುಳುಗು ನಿನ್ನೊಳಗೆ ನೀ ಮುಳುಗು ಓ ಮನವೇ ಅಂತ ಬಗೆ ಬಗೆಯ ಹಾಡುಗಳನ್ನೆಲ್ಲ ನಾವು ಈಗಾಗಲೇ ಕೆಲಸದಲ್ಲಿ ಕೇಳಿ ಆಗಿದೆ, ಮುಂದೆ ಕೂಡ ನಾವು ಕೇಳಿಸಿದ್ದೇವೆ. ಇಂತಿಂತ ಮಾತುಗಳ ಮೂಲಕ ನಾವು ಆನಂದವಾಗಿರ್ತಕ್ಕಂತಹ ಮಾರ್ಗವನ್ನು ಶ್ರೀರಾಮಕೃಷ್ಣ ನಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ಶ್ರೀರಾಮಕೃಷ್ಣ ಕೊಠಡಿಯಲ್ಲೇ ನೆಲದ ಮೇಲೆ ಬಾಬುರಾಮ ಮಾಸ್ಟರ್ ರಾಮದಯಾಲ ಈಗ ಮಲಗಿಕೊಳ್ತಾ ಇದ್ದಾರೆ ಎಂದು ರಾತ್ರಿ ಬಹಳ ಹೋಗ್ತಾ ಇತ್ತು. ಗಂಟೆ ಎತ್ಕೋತೇನೋ, ರಾತ್ರಿ ಎರಡೋ ಮೂರೋ ಇರಬೇಕು, ಮಾಸ್ಟರ್ ಮಾಷೆಯ ಬರೀತಾರೆ. ಏನು ಭಗವದ್ ಆನಂದಕ್ಕೆ ಸಂಬಂಧಪಟ್ಟಂತೆ ಆ ಮಾತ್ರ ಯಾರಿಗೆ ಹೊತ್ತು ಗೊತ್ತು ಏನಿದೆ, ಎರಡೋ ಮೂರು ಆಗಿದೆ, ದೀಪವನ್ನು ಆರಿಸಿ ಬಿಟ್ಟಿದೆ, ಪರಮಹಂಸರು ತಮ್ಮ ಆಸ್ತಿಯ ಮೇಲೆ ಕುಳಿತೇ ಭಕ್ತರೊಡನೆ ಆಗಾಗ ಮಾತುಕತೆ ಆಡ್ತಾ ಇದ್ದಾರೆ. ದೀಪವು ಆರಿದರೂ ಕೂಡ ಮಾತು ನಿಲ್ಲ, ಮಾತಾಡೋದಕ್ಕೆ ದೀಪ ಯಾತಕ್ಕೆ ಹಾಗೆ ಕೇಳುತ್ತಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ ನೋಡಿ, ದಯೆ ಮತ್ತು ಮಾಯೆ ಇವೆರಡು ಬೇರೆ ಬೇರೆ, ದಯೆ ಮತ್ತು ಮಾಯೆ ಇವೆರಡು ಬೇರೆ ಬೇರೆ. ಮಾಯೆ ಅಂದ್ರೆ ಆತ್ಮೀಯ ಮಮತೆ, ಉದಾಹರಣೆಗೆ ತಂದೆ ತಾಯಿ ಸೋದರ ಸೋದರಿ ಹೆಂಡತಿ ಮಕ್ಕಳು ಅವರ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿ, ಇದು ಮಾಯೆ ಅಂತ ಕರೆದಿದ್ದಾರೆ ಶ್ರೀರಾಮಕೃಷ್ಣ. ನಾವೇನು ಕರೆದಿದ್ದೇವೆ? ಪರಿಶುದ್ಧವಾದಂತಹ ಪ್ರೀತಿ, ಪ್ರೇಮ, ಗಂಟಲ ಗಾಣ ಶ್ರೀರಾಮಕೃಷ್ಣ ಮಾಯೆ ಅದು ಅಂತ. ಪ್ರೀತಿಯುತವಾದ ಮಮತೆ, ಆತ್ಮೀಯ ಮಮತೆ ಅದು ಮಾಯೆ ಅಂತ ಹೇಳಿದ ತಕ್ಷಣ ಬಿಟ್ಬಿಡ್ಬಾರ್ದು ಮನೆಗೆ ಹೋದ ತಕ್ಷಣ. ಆಮೇಲೆ ಮನೆಯೊಳಗೆ ಒಂದು ರಾಧ ಅಂತ ಆಗೋಗ್ಬಿಡುತ್ತೆ. ಅದೇ ಮಾಯೆಯನ್ನ ನೀವು ಯಾವ ರೀತಿ ತಿಳಿಸ್ಬೇಕು? ದಯಾ. ಶ್ರೀರಾಮಕೃಷ್ಣ ದಯೆಯನ್ನ ವರ್ಣಿಸ್ತಾರೀಗ. ದಯೆ ಅಂತನ್ನೋದು ಸರ್ವಭೂತಗಳಲ್ಲಿಯೂ ಇಟ್ಟಿರುವಂತಹ ಪ್ರೀತಿ, ಸಮದೃಷ್ಟಿ. ಯಾರೆಲ್ಲಾದರೂ ದಯೆ ಕಂಡು ಬರುವುದಾದ್ರೆ, ಉದಾಹರಣೆಗೆ ವಿದ್ಯಾಸಾಗರ, ಆಗ ಅರಿತುಕೊಳ್ಬೇಕು ಅದು ಆ ಭಗವಂತನ ದಯೆ ಅಂತ. ದಯೆಯಿಂದ ಎಲ್ಲಾ ಭೂತಗಳ ಜೀವಿಗಳ ಸೇವೆ ಸಾಧ್ಯ. ಮಾಯೆಯು ಭಗವಂತನಿಗೆ ಸೇರಿದ್ದೆ, ಮಾಯೆಯಿಂದ ಭಗವಂತ ಆತ್ಮೀಯರ ಸೇವೆಯನ್ನು ಮಾಡುವಂತೆ ಮನುಷ್ಯನನ್ನ ಪ್ರೇರೇಪಿಸ್ತಾನೆ. ಆದ್ರೆ ಇದನ್ನು ಚೆನ್ನಾಗಿ ಜ್ಞಾನದಲ್ಲಿ ಇಟ್ಕೊಂಡಿರ್ಬೇಕು. ಮಾಯೆ ನಮ್ಮನ್ನ ಅಜ್ಞಾನದಿಂದ ಆವೃತವಾಗುವಂತೆ ಬಂಧನಕ್ಕೆ ತಿರುಗುವಂತೆ ಮಾಡಿಬಿಡುತ್ತದೆ. ಆದ್ರೆ ದಯೆ ಕ್ರಮೇಣ ನಮಗೆ ಚಿತ್ತಶುದ್ಧಿಯನ್ನು ತಂದುಕೊಟ್ಟು ನಮ್ಮನ್ನ ಮುಕ್ತರನ್ನಾಗಿ ಮಾಡುತ್ತೆ. ಮಾಯೆಗೂ ದಯೆಗೂ ಇರತಕ್ಕಂತಹ ವ್ಯತ್ಯಾಸವನ್ನು ಹೇಳ್ತಾರೆ. ಕೇವಲ ನಮ್ಮ ಮಕ್ಕಳು ನಮ್ಮ ಹೆಂಡ್ರ ಮಕ್ಕಳು ಅಂತಕ್ಕಂತಹ ಈ ಒಂದು ಸಂಕೋಚಿತ ಭಾವದಿಂದ ಇರತಕ್ಕಂತಹ ಇದೆಯಲ್ಲ, ಅದು ಮಾಯೆ. ನಮ್ಮಂತೆಯೇ ಪರರು ಹೇಳ್ತಕ್ಕಂತಹ ಮಾತನ್ನು ತಿಳ್ಕೊಂಡಿದ್ರೆ ಅದು ದಯೆ. ಇಲ್ಲಿ ಸಮಸ್ಯೆ ಬರುತ್ತದೆ. ಅಕ್ಕಪಕ್ಕದ ಮನೆಯವರು ನಮ್ಮವರಂತ ಅವ್ರ ಮನೆಯವರನ್ನೆಲ್ಲ ಕಟ್ಟಣ ಬಂದು ನಮ್ಮಲ್ಲಿ ಊಟ ಹಾಕೋದು ಸಾಧ್ಯವೇ? ಹಾಗಲ್ಲ ಅರ್ಥ. ಶ್ರೀರಾಮಕೃಷ್ಣರು ಆ ಆನೆ ನಾರಾಯಣ ನಾವುದ ನಾರಾಯಣ ಕಥೆ ಹೇಳಿದ್ದನ್ನು ನೆನಪು ಮಾಡಿಕೊಳ್ಬೇಕು. ಕಟ್ಟಬೇಡ ಅಂತ ಹೇಳಿದ್ದೆ ವಿನಃ ಬುಸ್ಕುಟ್ಬೇಡ ಅಂತ ಹೇಳಿದ್ದೆ. ಆನೆ ನಾರಾಯಣನ ಮಾತನ್ನು ಯಾತಕ್ಕೆ ಕೇಳಿದೆ ನೀನು? ಮಾವುತ ನಾರಾಯಣನ ಮಾತನ್ನು ಯಾತಕ್ಕೆ ಕೇಳಿಲ್ಲ ನೀನು? ವೇದಾಂತ ವಾಕ್ಯವನ್ನ ಅರ್ಥ ಮಾಡಿಕೊಡ್ಬೇಕಾದ್ರೆ ಒಂದು ಸ್ವಲ್ಪ ವಿವೇಕವನ್ನು ಕೂಡ ನಾವಲ್ಲಿ ತಂದ್ಕೊಡ್ಬೇಕಾಗುತ್ತೆ. ಕಾಮನ್ ಸೆನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಅದನ್ನ. ಅದನ್ನೇ ವಿವೇಕ ಅವಿವೇಕ ಅಂತ ಸಂಸ್ಕೃತದಲ್ಲಿ ಕರೆಯೋದು. ಎಚ್ಚರ ಇರಬೇಕಾಗುತ್ತೆ. ಎಲ್ಲರ ಮೇಲೆ ನಮಗೆ ಪ್ರೀತಿ ಇರಬೇಕು ಅಂತ ಮಾತ್ರಕ್ಕೆ ಅವನ್ನೆಲ್ಲ ಕರೆಕ್ಟ್ ಬಂದು ಕಾಫಿ ತಿಂಡಿ ಕೊಡಿಸ್ಬೇಕು ಅಂತ ಅರ್ಥ ಅಲ್ಲ. ಆದರೆ ಸಮದೃಷ್ಟಿಯನ್ನು ಉಳ್ಳವರಾಗಿರಬೇಕು ಅಂತ. ಯಾರ ಮೇಲೂ ದೋಷವನ್ನು ಹೊರಿಸಿ ದ್ವೇಷ ಮಾಡಬೇಕಾಗಿಲ್ಲ. ಎಲ್ಲರೂ ಕೂಡ ಅದೇ ಪರಮಾತ್ಮ ಇದ್ದಾನೆ, ಅವರೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಅವರವ್ರನ್ನ ಅವರವ್ರ ಪಾಡಿಗೆ ಬಿಟ್ಟರೆ ಅದೇ ಒಂದು ದೊಡ್ಡ ಸೇವೆ. ದಯಾ, ಇನ್ನೊಬ್ಬರಿಗೆ ಏನಾದರೂ ತಾವು ಸ್ವಲ್ಪ ಸೇವೆ ಮಾಡ್ತಾ ಇದ್ರೆ, ಅವರ ಕಷ್ಟಗಳನ್ನು ಕಂಡು ನಾವೇನಾದರೂ ಸೇವೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಹಾಗೆ ತಿಳ್ಕೊಳ್ಬೇಕಂತೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಪರಮಾತ್ಮೆಯ ಒಳಗಡೆ ಪ್ರೇರಣೆಯನ್ನು ಕೊಟ್ಟು ಆ ಬಗೆಯ ಸೇವೆಯನ್ನು ಮಾಡಿಸ್ತಾ ಇದ್ದಾರಂತೆ. ಯಾವಾಗ ನಾನು ಮಾಡಿದೆ ನೋಡು, ನನ್ನಿಂದ ಅವನು ಬರ್ಕತ್ತಿಗೆ ಉದ್ಧಾರ ಆದ ಅವನು ಅಂತ ಹೇಳ್ತಕ್ಕಂಥ ಈ ದೃಷ್ಟಿ ಬಂತು, ಅದು ಮತ್ತೆ ಬಂತು ಮಾಯ. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾರೆ, ಮಾಯೆ ನಮ್ಮನ್ನು ಅಜ್ಞಾನದಿಂದ ಆವೃತರ ಆಗುವಂತೆ ಮಾಡಿ ಬಂಧನಕ್ಕೆ ಸಿಲುಕುವಂತೆ ಮಾಡಿರುತ್ತದೆ. ಸಂಕುಚಿತರಾಗ ಬಂಧನದ ಒಳಗಡೆ ಸಿಕ್ಕೊಳ್ತು ಸಂಕುಚಿತತೆ ಬಂದ್ಬಿಡ್ತು. ಬಂಧನದಿಂದ ಹೊರಗಡೆ ಬಂತು ಅಂತ ಹೇಳಿದ್ರೆ ಮುಕ್ತ ಅವಸ್ಥೆ, ಬಿಡುಗಡೆ. ನಮ್ಮನ್ನು ನಾವು ಸ್ವತಂತ್ರನಾಗಿ ಇಟ್ಕೊಳ್ಬೇಕು. ಹಾಗಿದ್ರೆ ಮಾತ್ರ ನಾವು ಇತರರನ್ನು ಕೂಡ ಸ್ವತಂತ್ರರಾಗಿರ್ತೇವೆ. ಯಾರು ಸ್ವಯಂ ಮುಕ್ತರಾಗಿರ್ತಾರೋ ಅವರು ಮಾತ್ರ ಇನ್ನೊಬ್ಬರ ಮುಕ್ತಿಗಾಗಿ ಪ್ರಯತ್ನ ಪಡ್ತಾರೆ. ಮುಕ್ತಶ್ಚಾನ್ಯಾನ್ ವಿಮೋಚಯೇತಿ. ಹೀಗೆ ಆ ಒಂದು ಬಿಡುಗಡೆ, ಎಲ್ಲ ಬಗೆಯ ಸಂಕುಚಿತ ದೃಷ್ಟಿಯಿಂದ ಬಿಡುಗಡೆ ಹೊಂದಿ ವಿಶ್ವವ್ಯಾಪಕವಾದಂತಹ ವಿಶ್ವ ಮಾನವ ಬುದ್ಧಿಯನ್ನು ನಾವು ತಂದುಕೊಂಡಾಗ ಜೀವನ್ಮುಕ್ತ ಅವಸ್ಥೆ. ಬಳಿಕ ಮುಂದುವರೆಸ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣರು, ಚಿತ್ತಶುದ್ಧಿ ಆಗದ ಹೊರತು ಭಗವಂತನ ದರ್ಶನ ದೊರೆಯುವ ಹಾಗಿಲ್ಲ. ಕಾಮ, ಕ್ರೋಧ, ಲೋಭ ಇವನ್ನೆಲ್ಲ ಜಯಿಸಿದರೆ ಮಾತ್ರ ಆತನ ಕೃಪೆ ಒದಗುತ್ತದೆ, ಆತನ ದರ್ಶನ ದೊರೆಯುತ್ತದೆ. ಕಾಮವನ್ನು ಜಯಿಸುವುದಕ್ಕೆ ನಾನು ಏನೇನೋ ಸಾಧನೆ ಮಾಡಬೇಕಾಗ್ತದೆ ಗೊತ್ತಾ ನೋಡಿದ್ರ? ಆ ಒಂದು ವಾಕ್ಯದಲ್ಲಿ ಎಷ್ಟೋ ಹೇಳಿಬಿಟ್ಟು ಆ ವಿವರಗಳನ್ನೆಲ್ಲ ನಾವು ಸ್ವಲ್ಪ ಸ್ವಲ್ಪ ಅವರ ಜೀವನದಲ್ಲಿ ಕಾಣಬಹುದಾಗುತ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಅಂತನ್ನುವ ಆ ಪುಸ್ತಕದಲ್ಲಿ ಅವರ ಸಾಧನೆಯ ಮರ್ಮವನ್ನ ನಾವು ಕಾಣಬಹುದಾಗುತ್ತೆ. ಯಾವ ರೀತಿಯಲ್ಲಿ ಸಾಧನೆ ಮಾಡಬೇಕು, ಯಾವ ರೀತಿಯಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ವಸ್ತ್ರಗಳನ್ನ ಗೆದ್ದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗ್ತದೆ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ತರ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿಬಿಡುತ್ತೆ, ಮಾಡಬೇಕದು. ಆಗಲೇ ಮನುಷ್ಯ ನೋಂಬರ್ನಾಗೋದು, ದೀನನಾಗೋದು. ಹೇ ಭಗವಂತ, ನನ್ನ ಕೈಗೆ ಏನು ಸಾಧ್ಯ ಇಲ್ಲ, ಇವಾಗ ಎರಡು ಕೈನೂ ಎತ್ತಿಬಿಟ್ಟೆ, ಇನ್ನು ಇದಕ್ಕೂ ಸಾಧ್ಯ ಇಲ್ಲ, ನಡೋನೇ ಇದರಲ್ಲಿ ಎರಡು ಕೈನೂ ಎತ್ತಿಬಿಟ್ಟೆ ಅಂತ ಹೇಳಿದ್ರೆ ಆ ಈಜಾಡು ಕೆಲಸವೇ ನಿಂತು ಹೋಯ್ತಲ್ಲ. ಇನ್ನು ಮುಳುಗಿ ಹೋಗೋದು ಒಂದು ಹೊಡೆದೋದು, ಇಲ್ಲಿ ನೀನೇನು ಕೃಪೆ ಮಾಡಿದ್ರೆ ಬೇರೆ ಬೇರೆ ಬರ್ತೀನಪ್ಪ. ಇಂತಹ ಒಂದು ದೀನಾವಸ್ಥೆಗೆ ನಮ್ಮನ್ನು ನಾವು ಗುರಿ ಮಾಡಿಕೊಂಡು ಆ ಭಗವಂತನ ಅದ್ಭುತವಾದಂತಹ ಪ್ರೇಮಕ್ಕೆ ನಾವು ಪಾತ್ರರಾಗೋಣ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಮಾತನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀಮಾತೆ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸೃಷ್ಟೇ ಜಗತ್ಸೃಷ್ಟಂ ತೇನಿತೇ ಪ್ರೇರಿತಂ ಜಗತ್. ಹರಿ ಓಂ ತತ್ಸತ್.